ಜಿಲ್ಲಾ ಮಟ್ಟದ ಮ್ಯಾಜಿಸ್ಟ್ರೇಟ್ಗಳ ಮಾರ್ಗದರ್ಶನ ಹಾಗೂ ಅಗತ್ಯ ತರಬೇತಿಯಲ್ಲಿ ಅಮೂಲ್ಯವಾದ ಪ್ರಾಯೋಗಿಕ ಅನುಭವವನ್ನು ಪಡೆಯಲಿದ್ದಾರೆ. ಈ ಕಾರ್ಯಾಗಾರದಲ್ಲಿ ಕರ್ನಾಟಕ, ಆಂಧ್ರಪ್ರದೇಶ, ತಮಿಳುನಾಡು, ಕೇರಳ, ತೆಲಂಗಾಣ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಹಾಗೂ ಪುದುಚೇರಿ ಸೇರಿದಂತೆ ದಕ್ಷಿಣ ಭಾರತದ ರಾಜ್ಯಗಳ 40 ಅಧಿಕಾರಿಗಳು ಭಾಗಿಯಾಗಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಜಯಪುರ ವಿಮಾನ ನಿಲ್ದಾಣ ಮೇಲ್ದರ್ಜೆಗೇರಿಸಲು ಸಂಪುಟ ಸಭೆಯಲ್ಲಿ ಅನುಮೋದನೆ. ಜಾತಿ ಜನಗಣತಿ ಸಮೀಕ್ಷೆ ಹಿನ್ನೆಲೆ ಸಚಿವರು ಆಯೋಗದ ಅಧಿಕಾರಿಗಳೊಂದಿಗೆ ಉಪಮುಖ್ಯಮಂತ್ರಿ ಚರ್ಚೆ. ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಮತ ಕಳವು ಆಗಿಲ್ಲ, ಕೇಂದ್ರ ಚುನಾವಣಾ ಆಯೋಗ ಸ್ಪಷ್ಟನೆ. ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ತ್ವರಿತವಾಗಿ ರಸ್ತೆ ಗುಂಡಿಗಳನ್ನು ಮುಚ್ಚುವಂತೆ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಸೂಚನೆ. ಮಳೆ ಹಾನಿ, ಬೆಳೆ ನಷ್ಟ ಪರಿಹಾರ ಹೆಚ್ಚಿಸುವಂತೆ ಸರ್ಕಾರಕ್ಕೆ ರೈತ ಮುಖಂಡರಿಂದ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಇದೀಗ ವಾಣಿಜ್ಯ ಪ್ರಕಟಣೆ. ಹಮ್ನೆ ಫಸಲ್ ಬಿಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ಇನ್ನಿಲ್ಲ ಭಯ, ಇನ್ನಿಲ್ಲ ಚಿಂತೆ, ಸಿಕ್ಕಿದೆ ನಮಗೆ ಹೊಸ ಮಾರ್ಗ. ಮಾಡಿಸಿ ನಾವು ಬೆಳೆ ವಿಮೆಯ, ದೂರಾಗಿಸಿದೆವು ರೈತರ ಚಿಂತೆಯ. ಭವಿಷ್ಯವಾಯಿತು ನಿಶ್ಚಿಂತ, ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಇಂದೇ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಇಂದೇ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಸೆಂಟರ್ ಅಥವಾ ಅಧಿಕೃತ ವಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಆಕಾಶವಾಣಿ ಮಂಗಳೂರು ಕಿಸಾನ್ ವಾಣಿ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರಿಯು, ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಾರ್ಯಕ್ರಮದಲ್ಲಿ ಪಡೀಲಿನ ಬಟ್ಟರಬೆಟ್ಟುವಿನ ಸುಜಾತಾ ಕೆವೈ ಇವರೊಂದಿಗೆ ಮಲ್ಲಿಗೆ ಕೃಷಿ ಹಾಗೂ ಅದರ ಆರೈಕೆ ಎಂಬ ವಿಷಯದ ಬಗ್ಗೆ ಸಂದರ್ಶನ ಕೇಳೋಣ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತು ನಾವು ಪಡೀಲಿನ ಸಮೀಪದ ಬಟ್ಟರಬೆಟ್ಟು ಎಂಬಲ್ಲಿಗೆ ಬಂದಿದ್ದೇವೆ. ಇಲ್ಲಿ ಸುಜಾತಾ ಕೆವೈ ಅವರು ತಮ್ಮ ತಾರಸಿಯಲ್ಲಿ ಮಲ್ಲಿಗೆ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ತಿಳ್ಕೊಳ್ಳೋಣ. ಅವರು ಯಾವ ರೀತಿಯಲ್ಲಿ ಮಲ್ಲಿಗೆ ಕೃಷಿ ಮಾಡ್ತಾರೆ, ಸಂಪೂರ್ಣ ಅನುಭವವನ್ನು ಅವರಲ್ಲೇ ಕೇಳಿ ತಿಳಿದುಕೊಳ್ಳುವುದಕ್ಕಾಗಿ ಅವರನ್ನೇ ಮಾತಾಡಿಸೋಣ. ನಮಸ್ಕಾರ ಮೇಡಮ್. ನಮಸ್ಕಾರ. ನೀವು ಮಲ್ಲಿಗೆ ಕೃಷಿಗೆ ಮಾಡ್ತಾ ಇದ್ದೀರಿ, ಇದಕ್ಕಿರುವ ಮೂಲ ಪ್ರೇರಣೆ ಏನು? ನಿಮಗೆ ಯಾಕೆ ಈ ರೀತಿ ಮಲ್ಲಿಗೆ ಕೃಷಿ ಮಾಡಬೇಕು ಅಂತ ಬಂತು? ನನಗೆ ಮಲ್ಲಿಗೆ ಕೃಷಿ ಮಾಡಬೇಕೆಂಬ ಪ್ರೇರಣೆ ಬಂದದ್ದು, ನನಗೆ ಒಂದು ಸ್ವಾವಲಂಬಿಯಾಗಿ ಬದುಕಬೇಕೆಂಬ ಆಸೆ ಇತ್ತು. ಹೆಂಗಸರು ಯಾವತ್ತು ಮನೆಯಲ್ಲಿ ಇರುವಾಗ ಏನಾದರೂ ಮಾಡಿ ಹಸ್ಬೆಂಡ್ಗೆ ಸಹಾಯ ಮಾಡಬೇಕು ಎನ್ನುವ ಒಂದು ಉದ್ದೇಶ ನನ್ನ ಮನಸ್ಸಿನಲ್ಲಿ ಇತ್ತು. ಹಾಗೆ ನಾನು ಸರ್ಚ್ ಮಾಡ್ತಾ ಇದ್ದೆ. ಆಗ ಯೂಟ್ಯೂಬಿನಲ್ಲಿ ಒಂದು ವಿಡಿಯೋ ನೋಡಿದೆ, ಅದರಿಂದ ಮಲ್ಲಿಗೆ ಕೃಷಿ ಮಾಡಬಹುದು ಅಂತ ನನ್ನ ಮನಸ್ಸಿನಲ್ಲಿ ಅನಿಸಿತು. ಇದು ಯಾವ ಸಮಯ ಮೇಡಮ್? ಈಗ ಕಳೆದ 2023 ಸ್ಟಾರ್ಟ್ ಮಾಡಿದೆ, ಮಾಡ್ತಾ ಇದ್ದೇನೆ. ನಾನು ಮತ್ತೆ ನನ್ನ ಗೆಳತಿ ಸೇರಿ ಇಬ್ಬರು ಸೇರಿ ಪ್ಲಾನ್ ಮಾಡಿ ಹೋಗಿ ನರ್ಸರಿಯಲ್ಲಿ ವಿಚಾರಿಸಿದ್ವಿ. ಆಗ ಅಲ್ಲಿ ಗಿಡ ಕೊಡ್ತೇವೆ ಅಂತ ಹೇಳಿದ್ರು. ಹಾಗೆ ಗಿಡ ತಂದು 50 ಗಿಡ ನಾನು ಹಾಕಿದೆ, 25 ಗಿಡನ ಅವಳು ಹಾಕಿದಳು. ಹಾಗೆ ಮಲ್ಲಿಗೆ ಕೃಷಿಯನ್ನು ಮಾಡಲು ಮುಂದಾದವಿ. ಆದರೆ ನಮಗೆ ಅದರ ಬಗ್ಗೆ ಏನು ಮಾಹಿತಿ ಏನು ಗೊತ್ತಿರಲಿಲ್ಲ, ಯಾವ ಡೀಟೇಲು ಗೊತ್ತಿರಲಿಲ್ಲ. ಆದರೆ ನಮಗೆ ಯೂಟ್ಯೂಬಿನಿಂದ ಒಂದಿನಿಂದ ನೋಡಿ ಹಾಗೆ ಕೆಲವು ಮಾಹಿತಿಗಳನ್ನು ತಿಳಿದುಕೊಂಡವಿ. ಮತ್ತೆ ಈಗಿನ ನಮ್ಮ ಬಂದರಲ್ಲಿ ಕೃಷಿ ಇಲಾಖೆಗೆ ಭೇಟಿ ಕೊಟ್ಟವಿ. ಅಲ್ಲಿ ಸುದೀಪ್ ಶೆಟ್ಟಿ ಅಂತ ಒಬ್ಬರಿದ್ದಾರೆ, ಅವರು ನಮಗೆ ಮಲ್ಲಿಗೆ ಕೃಷಿಯ ಬಗ್ಗೆ ಮಾಹಿತಿ ಕೊಟ್ಟರು. ಯಾವ ಗೊಬ್ಬರ ಹಾಕಬೇಕು, ಯಾವ ಟೈಮಿಗೆ ಹಾಕಬೇಕು, ಯಾವ ಮೆಡಿಸಿನ್ ಎಲ್ಲ ಹಾಕಬೇಕು ಎನ್ನುವ ಮಾಹಿತಿಯನ್ನ ಅವರು ನಮಗೆ ತಿಳಿಸಿಕೊಟ್ಟರು. ಹಾಗೆ ನಾವು 4 ನಮಗೆ ಅದರಿಂದ ಏನು ಸಂಪಾದನೆ ಏನು ತೆಗಿಲಿಕ್ಕೆ ಸಾಧ್ಯವಿಲ್ಲ. ಅಂದ್ರೆ ನಮ್ಮ ಮನೆಯ ದೇವರಿಗೆ ಇಡ್ಲಿಕ್ಕೆ ಮಾತ್ರ ಹೂವು ಸಿಗ್ತದೆ. ಮತ್ತೆ 6 ಮೇಲೆ ನಮಗೆ ನಿತ್ಯ ವರಮಾನ ಬರ್ತದೆ. 6 6 ಬೇಕಾಗ್ತದೆ. ಅಂದ್ರೆ ಗಿಡ ಚಿಗುರು ಬಂದ ಹಾಗೆ ಚಿಗುರನ್ನ ಕಟ್ಟು ಮಾಡಿ ಅದನ್ನ ಬ್ರಾಂಚಸ್ ಆಗಿ ಮಾಡಬೇಕು. ಚಿಗುರು ಕಟ್ಟು ಮಾಡಿದ ಕೂಡಲೇ ಅಲ್ಲಿ ಮತ್ತೆ 2 ಗಲ್ಲ ಹೊಡೆದು ಅದು ಬ್ರಾಂಚಸ್ ತುಂಬಾ ಆಗ್ತದೆ. ಇಲ್ಲದಿದ್ದರೆ ಅದು ಬಳ್ಳಿಯಾಗಿ ಹೋಗ್ತದೆ. ಹಾಗೆ ನಾವು ಬಳ್ಳಿಯಾಗಿ ಹೋಗ್ಲಿಕ್ಕೆ ಬಿಡಬಾರದು. ಹಾಗೆ ಬಿಟ್ರೆ ನಮಗೆ ಇನ್ಕಮ್ ಸಿಗುದಿಲ್ಲ. ನಮ್ಗೆ ಇನ್ಕಮ್ ಬೇಕಂತ ಹೇಳಿದ್ರೆ ತುಂಬಾ ಬ್ರಾಂಚಸ್ ಬೇಕು. ಹಾಗೆ ಗಿಡ ಚಿಗುರು ಬಂದಾಗ ಅದು ಹೂ ತೆಗೆದ ಅದು ಪುಷ್ಪ ಪಾತ್ರೆಯನ್ನು ತೆಗೆದ ಕೂಡಲೇ ಅದರ ಕೆಳಗೆ ಲೀಫಿನ 2 ಕೆಳಗೆ ಕಟ್ ಮಾಡಬೇಕು. ನೀವು 50 ಗಿಡಗಳನ್ನು ತಗೊಂಡ್ರಿ, ನೀವು ಅದರಲ್ಲಿ ಈಗ ಆರಂಭದಲ್ಲಿ 6 ವರಮಾನ ಇಲ್ಲ ಅಂತ ಹೇಳಿದ್ರೆ, ಆದ್ರೂ ನೀವು ಗೊಬ್ಬರ ಅದು ಯಾವ ರೀತಿ ಅದಕ್ಕೆ ಕೊಡ್ತಾ ಇದ್ರಿ, ಅದರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ತೀರಾ? ತಿಂಗಳಿಗೆ ಒಮ್ಮೆ ಗೊಬ್ಬರ ಹಾಕಿದ್ರೆ ಸಾಕು. ಅರಳಿಂಡಿ ಮತ್ತೆ ಅನ್ನಪೂರ್ಣ ಅಂತ ಫರ್ಟಿಲೈಸರ್ ಕೃಷಿ ಇಲಾಖೆಯಲ್ಲಿ ಸಿಗ್ತದೆ, ಅದನ್ನ ಎರಡನ್ನು ಮಿಕ್ಸ್ ಮಾಡಿ ಮಣ್ಣಿಗೆ ಹಾಕಿದರೆ ಸಾಕು. ತಿಂಗಳಿಗೆ ಒಮ್ಮೆ ಕೊಟ್ಟರೆ ಸಾಕು. ಒಮ್ಮೆ ಕೊಟ್ಟಿದ ಒಂದು ನಾವು ಗೊಬ್ಬರ ಹಾಕಿದ 15 ಅದು ಹೊಸ ಚಿಗುರು ಬಂದು ತುಂಬಾ ಹೂವು ಆಗ್ತದೆ, ಮತ್ತೆ ಗಲ್ಲಗಳು ಬರ್ತದೆ. ಹಾಗೆ ಒಂದು ಚೆನ್ನಾಗಿ ನೋಡಿಕೊಂಡ್ರೆ ನಾವು 4 ತಿಂಗಳಿಂದನೇ ವರಮಾನ ನಮಗೆ ತೆಗಿಲಿಕ್ಕೆ ಸಾಧ್ಯ ಉಂಟು. ನೀವೀಗ ಚೆನ್ನಾಗಿ ಅಂದ್ರೆ ಅದು ಎಷ್ಟೆಷ್ಟು ಗೊಬ್ಬರ ಹಾಕಬೇಕು? ಅಂದ್ರೆ ಕೆಲವರು 20-25 ಹಾಕ್ತಾರೆ. ಹಾಗೆ ಹಾಕಿದ್ರು ಪರವಾಗಿಲ್ಲ. ಅಂದ್ರೆ ನಾವೀಗ ಗ್ರೋ ಬ್ಯಾಗಿನಲ್ಲಿ ಮಾಡೋದಲ್ಲ, ಹಾಗೆ ನಮ್ಗೆ ಜಾಸ್ತಿ ಗೊಬ್ಬರ ಬೇಕಂತ ಇಲ್ಲ. ಮಣ್ಣಿನಲ್ಲಿ ಅಂದ್ರೆ ನೆಲದಲ್ಲಿ ನೆಡುವುದಾದ್ರೆ ಗೊಬ್ಬರ ಜಾಸ್ತಿ ಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಅದು ಮರದ ಬೇರೆಲ್ಲ ಬಂದು ಈ ಗೊಬ್ಬರವನ್ನ ಎಳಿತದೆ. ಆದ್ರೆ ಗ್ರೋ ಬ್ಯಾಗ್ ಅಲ್ಲಿ ಬೇರೆ ಕಳೆಗಳು ಯಾವ್ದು ಬರುವುದಿಲ್ಲ. ಇದು ಮಲ್ಲಿಗೆ ಮಾತ್ರ ಅದನ್ನ ಎಳೆದುಕೊಳ್ಳೋದ್ರಿಂದ ತಿಂಗಳಿಗೆ ಒಮ್ಮೆ ಗೊಬ್ಬರ ಸಾಕು. ಅದು 25 ಅರಳಿಂಡಿ, 25 ಅನ್ನಪೂರ್ಣ ಹಾಕಿದ್ರೆ ಸಾಕು. ಮತ್ತೆ ಸಗಣಿ ಗೊಬ್ಬರವನ್ನು ನಾನು ಬಳಸುವುದಿಲ್ಲ. ಯಾಕೆಂತ ಹೇಳಿದ್ರೆ ಅದರಲ್ಲಿ ಗ್ರೋ ಬ್ಯಾಗ್ ಅಲ್ಲಿ ಹಾಕುವುದ್ರಿಂದ ಅದು ಹುಳ ಫಂಗಸ್ ಬರ್ತದೆ. ಅದರಿಂದ ನಾನು ಸಗಣಿ ಗೊಬ್ಬರವನ್ನು ನಾನು ಯೂಸ್ ಮಾಡಿಲ್ಲ, ಇದುವರೆಗೂ ನಾನು ಮಾಡಿಲ್ಲ. ಆದ್ರೆ ನೆಲದಲ್ಲಿ ತುಂಬಾ ಜನ ಯೂಸ್ ಮಾಡ್ತಾರಂತೆ, ನಾನು ಮಾಡಿಲ್ಲ. ಕಡಲೆ ಹಿಂಡಿ ಇದ್ದಾರೆ, ಅದನ್ನ ಹಾಕ್ತಾರೆ ಕೆಲವರು, ಹುಳಿ ಬರೆಸಿ ಹಾಕ್ತಾರೆ. ಬಟ್ ಅದನ್ನು ನಾನು ಪ್ರಯೋಜನ ಮಾಡಿ ಅಂದ್ರೆ ನಾನು ಮಾಡಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ಕಡಲೆ ಹಿಂಡಿಯಲ್ಲಿ ಇರುವೆ ಬರ್ತದೆ. ಅರಳಿಂಡಿಯಲ್ಲಿ ಯಾವುದೇ ರೀತಿಯ ಇರುವೆ ಯಾವ್ದು ಫಂಗಸ್ ಯಾವ್ದು ಬರುವುದಿಲ್ಲ. ಮತ್ತೆ ಕೆಲವರು ಇದು ಸಗಣಿಗೆ ಜೀವಾಮೃತ ಮಾಡಿ ಹಾಕ್ತಾರೆ, ಅದೆಲ್ಲ ನೆಲದಲ್ಲಿ ಇರುವ ಗಿಡಗಳಿಗೆ ಒಳ್ಳೆ ಆಗ್ತದೆ. ಈ ಗ್ರೋ ಬ್ಯಾಗ್ ಅಲ್ಲಿರೋ ಗಿಡಗಳಿಗೆ ಪ್ರಯೋಜನ ಆಗ್ತದೆ, ಆದ್ರೆ ಗಿಡ ಬೇಗ ಹಾಳಾಗ್ತದೆ ಅಂತ ನಮ್ಮ ಕೃಷಿ ಇಲಾಖೆಯವರು ಹೇಳ್ತಾರೆ. ಕೃಷಿ ಇಲಾಖೆಯವರು ಅರಳಿಂಡಿ ಮತ್ತೆ ಅನ್ನಪೂರ್ಣವನ್ನು ಯೂಸ್ ಮಾಡಿ ಅಂತಾನೆ ಅವರು ಮಾಹಿತಿಯನ್ನ ಕೊಡ್ತಾರೆ. ಸಗಣಿ ಗೊಬ್ಬರಕ್ಕೆ ಜಾಸ್ತಿ ಮಾಹಿತಿಯನ್ನ ಕೊಡುವುದಿಲ್ಲ ಅವರು. ಮಲ್ಲಿಗೆಯ ಬೇರು ತುಂಬಾ ಸೂಕ್ಷ್ಮವಾಗಿರುತ್ತೆ, ಜಾಗವೂ ಕಡಿಮೆ. ಮತ್ತೆ ಈ ಅನ್ನಪೂರ್ಣ ಎನ್ನ ಗೊಬ್ಬರ ಉಂಟಲ್ಲ, ಅದು ಮಣ್ಣನ್ನ ಸ್ವಲ್ಪ ಸಡಿಲ ಮಾಡುತ್ತದೆ, ರೂಟ್ ಇದಕ್ಕೆ ಒಳ್ಳೆ ಆಗ್ತದೆ. ಹಾಗೆ ಅದು ಕೊಡುವುದರಿಂದ ಒಳ್ಳೆ ಆಗ್ತದೆ. ಇದು ಕೃಷಿ ಇಲಾಖೆಯಲ್ಲಿ ಹೋಗಿ ಕೇಳಿದ್ರೆ ಎಲ್ಲದನ್ನು ಕೊಡ್ತಾರೆ, ಮಾಹಿತಿಯನ್ನು ಕೊಡುತ್ತಾರೆ, ಯಾವ ಮೆಡಿಸಿನ್ ಹಾಕಬೇಕು ಎನ್ನ ಮಾಹಿತಿಯನ್ನು ಕೊಡುತ್ತಾರೆ. ಮತ್ತೆ ತಿಂಗಳಿಗೊಮ್ಮೆ ಬವಸ್ಟಿನ್, ಮೊನಾಸಿಲ್ ಮತ್ತೆ ಮಲ್ಟಿಫೆಕ್ಸ್ ಅಂತ 3 ಮೆಡಿಸಿನ್ ಉಂಟು. ಅದನ್ನ 1 2 ml ಆಗಿ ಮಿಕ್ಸ್ ಮಾಡಿ ನಾವು ಸ್ಪ್ರೇ ಮಾಡಬೇಕಾಗ್ತದೆ. ಈಗ ಮೇಡಮ್, ನೀವು ಮೊದಲ ಹೂ ಬಂದಾಗ ನಿಮ್ಮ ಅನುಭವ ಹೇಗಿತ್ತು? ಮೊದಲ ದಿನ ಅಂದ್ರೆ ಹೂ ಕೀಳುವಾಗ ನನಗೆ ತುಂಬಾ ಖುಷಿಯಾಗಿತ್ತು. ಆಕ್ಚುಲಿ ನನಗೆ ಹೂ ಕಟ್ಟಲಿಕ್ಕೆ ಗೊತ್ತೇ ಇರಲಿಲ್ಲ. ನಮ್ಮ ಇಲ್ಲಿ ಒಬ್ಬರು ಇದ್ದಾರೆ ಆಂಟಿ, ಅವರು ನನಗೆ ಕಲಿಸಿದ್ದು. ಅವರ ಹತ್ರ ಹೋಗಿ 15 ನಾನು ಕಲ್ತಿದ್ದೇನೆ. ಅಂದ್ರೆ ಅಷ್ಟು ಚೂರು ಆಸೆ, ಅಷ್ಟು ಅಂದ್ರೆ ನನಗೆ ಆಸಕ್ತಿ ಇತ್ತು. ಪಾಪ ಅವರು ನಂಗೆ ತುಂಬಾ ಇದು ಕಷ್ಟಪಟ್ಟಾದ್ರು ಕಲಿಸಿದ್ರು ನಂಗೆ. ಕೊನೆಗೆ ನಾನು ಅದು ಕಲಿತೆ. ಮತ್ತೆ ನಾನು ಸ್ವಲ್ಪ ಫಸ್ಟಿಗೆ ನನಗೆ ಕಟ್ಟಲಿಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಬಾಳೆದಾರದಲ್ಲಿ ಕಟ್ಟಬೇಕಲ್ಲ, ಕಟ್ಟಲಿಕ್ಕೆ ಕಷ್ಟ ಆಗ್ತಿತ್ತು. ಆದ್ರೂ ಟ್ರೈ ಮಾಡಿ ಕಟ್ಟಿದೆ. ಮತ್ತೆ ಇಲ್ಲಿ ಒಬ್ಬರು ಇದ್ರು, ಅವರು ತುಂಬಾ ಚೆನ್ನಾಗಿ ಹೂ ಕಟ್ಟುತ್ತಾರೆ. ಆಗ ನಾನು ಸ್ಟಾರ್ಟಿಂಗ್ ಅಲ್ಲಿ ಅವರ ಹತ್ರ ಕೊಡ್ತಾ ಇದ್ದೆ. ಅವರು ನಂಗೆ ಕಟ್ಟಿ ಕಟ್ಟಿ ಕೊಡ್ತಾ ಇದ್ರು. ಮತ್ತೆ ಅವರಿಗೆ ಸ್ವಲ್ಪ ಕೈ ನೋವು ಹಾಗೆ ಅಂತೆಲ್ಲ ಹೇಳುವಾಗ ಅವರು ಬಿಟ್ರು. ಕೊನೆಗೆ ನಾನೇ ಅದನ್ನ ಕಟ್ಟಲಿಕ್ಕೆ ಈಗ ನನಗೆ ಸರಾಗವಾಗಿ ಕಟ್ತೇನೆ. ಇದು ಒಂದು ಗಂಟೆಗೆ 3 ಚೆಂಡಿನಷ್ಟು ಕಟ್ತೇನೆ. ಅಂದ್ರೆ 2 ಚೆಂಡು ಇಲ್ಲ 3 ಚೆಂಡಿನಷ್ಟು ಆಗ್ತದೆ, ಸರಾಗವಾಗಿ ಕಟ್ಟಲಿಕ್ಕೆ ಆಗ್ತದೆ. ತುಂಬಾ ಖುಷಿಯ ವಿಚಾರ. ಈಗ ಗಿಡ ನೆಟ್ಟ ನಂತರ ನಮಗೆ ವರಮಾನ ಬೇಕು ಅಂತ ಇದ್ರೆ ಅದರ ಬುಡದಲ್ಲೇ ನಾವು ಇರಬೇಕು. ಹಾಗಿರುವಾಗ ಹೂ ಆಯ್ತು, ಹೂ ಆದ ನಂತರ ಅದನ್ನು ಕೊಯ್ಯುವುದಾಗ್ಲಿ, ಅದನ್ನು ಕಟ್ಟುವುದಾಗ್ಲಿ, ಅದನ್ನು ಮಾರುಕಟ್ಟೆಗೆ ತಲುಪಿಸುವುದಾಗ್ಲಿ, ಇದರ ಬಗ್ಗೆ ನಮಗೆ ಹೇಳಿ ಮೇಡಮ್. ಮಾರುಕಟ್ಟೆಯ ಬಗ್ಗೆ ಸ್ವಲ್ಪ ಕಷ್ಟವಾಯ್ತು ನಂಗೆ. ಯಾಕೆಂತ ಹೇಳಿದ್ರೆ ಯೂಟ್ಯೂಬ್ ಅಲ್ಲಿ ಹೇಳ್ತಾರಲ್ಲ, ಆ ಟೈಪ್ ಅಲ್ಲಿ ನಮಗೆ ಮಾರುಕಟ್ಟೆಯಲ್ಲಿ ಹೋಗಿ ಕೇಳುವಾಗ ಅವರು ಆಪ್ ಅಲ್ಲಿ ಇರುವ ಅಷ್ಟೇ ಹಣವನ್ನು ಕೊಡ್ತಾ ಇರ್ಲಿಲ್ಲ ಕೆಲವು ಶಾಪಿನವರು. ಆಪ್ ಅಂದ್ರೆ ಹೇಗೆ ಮೇಡಮ್? ಅದು ಒಂದು ಮಲ್ಲಿಗೆ ಕೃಷಿಗೆ, ಉಡುಪಿ ಮಲ್ಲಿಗೆಗೆ, ಇದು ನಮ್ಮ ಮೊಬೈಲ್ ಅಲ್ಲಿ ಉಡುಪಿ ಮಲ್ಲಿಗೆ ಅಂತಾನೆ ಒಂದು ಆಪ್ ಉಂಟು. ಅದು ನಮಗೆ ಪ್ಲೇಸ್ಟೋರ್ ಅಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಮಾಡಬಹುದು. ಅದರಲ್ಲಿ ದಿನ ಅವರು ಯಾವ ರೇಟ್ ಆಗ್ತಾರೆ ಅದು ದಿನ ಬರ್ತದೆ ನಮಗೆ. 12:30 ಆಗುವಾಗ ದಿನ ಅಪ್ಡೇಟ್ ಆಗ್ತದೆ. ಮಧ್ಯಾಹ್ನ ರೇಟ್ ಬೀಳ್ತದೆ. ಆಗ ನಮಗೆ ಆ ರೇಟಿಗೆ ತಕ್ಕ ಹಾಗೆ ನಮಗೆ ಕೊಡಬಹುದು. ಈಗ ನೀವು 12:30 ಅಂತ ಹೇಳಿದ್ರಿ, ಆದ್ರೆ ಮಲ್ಲಿಗೆ ಕೊಡುವುದು ಬೆಳಗ್ಗೆ ಅಲ್ವಾ? ಇಲ್ಲ, ಮಧ್ಯಾಹ್ನದ ಮೇಲೆ ಮಲ್ಲಿಗೆ ಕೊಡುವುದು. ಉಡುಪಿಯಿಂದ ಮಲ್ಲಿಗೆ ಬರುವುದೇ 2 ಗಂಟೆ ಆಗ್ತದೆ. ಈಗ ನೀವು ಬೆಳಗ್ಗೆ ಅದನ್ನು ಕಿತ್ತು ಕಟ್ಟಿ ಮಧ್ಯಾಹ್ನ ಕೊಡ್ತಾ? ಹಾ, ಮಧ್ಯಾಹ್ನ ಕೊಡ್ತಾ ಇದ್ದೀವಿ. ಇವತ್ತಿನ ಮಲ್ಲಿಗೆ ಆಕ್ಚುಲಿ ಯೂಸ್ ಮಾಡುವುದು ನಾಳೆಗೆ. ಸರಿ, ಇವತ್ತಿನ ಮಲ್ಲಿಗೆ ಇವತ್ತಿಗೆ ಕೆಲವರಿಗೆ ಸಿಗ್ತದೆ, ಆದ್ರೆ ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲಿ ಎಲ್ಲಾ ಕಸ್ಟಮರಿಗೂ ಸಿಗುವುದು ಇವತ್ತಿನ ಮಲ್ಲಿಗೆ, ನಾಳೆಯೇ ಸಿಗುವುದು. ಈಗ ನೀವು ಅದನ್ನು ಹೂ ಕೊಯ್ದ ನಂತರ ಅದನ್ನು ಹೇಗೆ ಅಂದ್ರೆ ಹಿಂದಿನ ದಿನವೇ ಕೇಳ್ತೀರ, ಮರುದಿನ ಆಗುವಾಗ ಅರಳುತ್ತದಲ್ಲ ಅದು? ಇಲ್ಲ, ಬೆಳಿಗ್ಗೆನೆ ಕೇಳಬೇಕು. ಬೆಳಿಗ್ಗೆ 8 ಗಂಟೆಯ ಒಳಗೆ ಇಲ್ಲ 8:30 ಒಳಗೆ ನಾವು ಕೀಳಬೇಕು. ಅಂದ್ರೆ ಅದು ಮೊಗ್ಗು ಕಿತ್ತರೆ ಮಾತ್ರ ನಮಗೆ ನಾಳೆಯ ದಿನ ತನಕನೂ ಅದು ಇರ್ತದೆ. ಇಲ್ಲದಿದ್ದರೆ ಸ್ವಲ್ಪ ಒಂದು 9 ಗಂಟೆ 10 ಗಂಟೆಯ ಮೇಲೆ ನಾವು ಕೀಳಲಿಕ್ಕೆ ಹೋದ್ರೆ ಅದು ಮಲ್ಲಿಗೆ ದೊಡ್ಡಾಗಿರ್ತದಲ್ಲ, ಆಗ ಇವ ಸಂಜೆ 6 ಗಂಟೆಗೆ ಅರಳಿ ಬಿಡ್ತದೆ. ಅದು ನಮಗೆ ನಿಲ್ಲಿಸ್ಲಿಕ್ಕೆ ಸಾಧ್ಯವಿಲ್ಲ ಅರಳದಿರು. ಇಲ್ಲದಿದ್ರೆ ಫ್ರಿಡ್ಜ್ ಅಲ್ಲಿ ಇಟ್ಟು ಮರುದಿನದ ಒಟ್ಟಿಗೆ ಕೊಡಬಹುದು. ಆದ್ರೆ ಮೊಗ್ಗು ಸಣ್ಣ ಇದ್ದರೆ ಮಾತ್ರ ಅದು ಸಕ್ಸಸ್ ಆಗುವುದು, ಮರುದಿನ ಚೆನ್ನಾಗಿ ಅರಳುತ್ತದೆ. 2 ಗಂಟೆಗೆ ಸಾಮಾನ್ಯ ಅದನ್ನು ಕೊಯ್ಲಿಕ್ಕೆ ಹೋಗ್ತೀರಿ? 7:00 ನಾನು ಮೇಲೆ ಟೆರಸಿನ ಮೇಲೆ ಹೋಗಿ ಕೊಯ್ದು 8:30 ಮನೆಗೆ ಬರ್ತೇನೆ. ಬಂದ ಮೇಲೆ ಮತ್ತೆ ನನ್ನ ಮನೆಯ ಕೆಲಸಗಳು ಉಂಟಲ್ಲ ಅದನ್ನೆಲ್ಲ ಮುಗಿಸ್ತೇನೆ. ಅದನ್ನೆಲ್ಲ ಮುಗಿಸಿ ಮತ್ತೆ ಸಮಾಧಾನವಾಗಿ ನಾನು ಕುತ್ಕೊಂಡು ಹೂ ಕಟ್ತೇನೆ. ಮತ್ತೆ ನಾನು ಮಾರ್ಕೆಟ್ಗೆ, ನಂಗೆ ಒಬ್ರಿದ್ದಾರೆ ಇಲ್ಲಿ ಕೊಡ್ಲಿಕ್ಕೆ ಒಬ್ರಿದ್ದಾರೆ, ಅವ್ರ ಹತ್ರ ಕಳಿಸ್ತೇನೆ, ಅವರು ಕೊಡ್ತಾರೆ. ಶಾಪಿನವರು ವಾರಕ್ಕೆ ಒಮ್ಮೆ ಪೇಮೆಂಟ್ ಮಾಡ್ತಾರೆ. ಸರ್, ಈಗ ಮೇಡಮ್ ನೀವು ಈ ಮಾರುಕಟ್ಟೆಯನ್ನು ಯಾವ ರೀತಿ ಕಂಡುಕೊಂಡ್ರಿ, ಯಾರ ಮುಖಾಂತರ ಅಥವಾ ನೀವೇ ಹೋದ್ರ? ಇದು ನಾವೇ ಹೋದದ್ದು ಅಂತ ಹೇಳಿದ್ರೆ, ಫಸ್ಟ್ಗೆ ನಾನು ಪಡೀಲಲ್ಲಿ ಒಬ್ರಿಗೆ ಕೇಳಿದೆ. ಅವರಿಗೆ ಅದು ಜಾಸ್ತಿ ಹೂ ಬರುವಾಗ ತಗೊಳ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು. ಅಂದ್ರೆ ಸ್ವಲ್ಪ ಅಲ್ಲ, 1-2 ಚೆಂಡು ಅಷ್ಟೇ ಹೋಗೋದು ಅಂತ ಹೇಳಿದ್ರು ಆರಂಭದಲ್ಲಿ. ಅಷ್ಟೇ ಆದ್ರೆ ಅವರಿಗೆ ಯಾಕೋ ಅಂದ್ರೆ ತುಂಬಾ ದುಡ್ಡು ಜಾಸ್ತಿ ಆಗ್ತದೇನೋ ಅಂತ ಹೇಳಿ ಅವರು ಬೇಡ ಅಂತ ಹೇಳಿದ್ರು. ಮತ್ತೆ ಕೊನೆಗೆ ನಾನು ಕಂಕನಾಡಿಯಲ್ಲಿ ನಮ್ಮ ಫ್ಲವರ್ ಮಾರ್ಕೆಟ್ ಉಂಟಲ್ಲ ಅಲ್ಲಿ ಹೋಗಿದೆ, ಅಲ್ಲಿ ಒಂದು ಶಾಪಿನಲ್ಲಿ ಕೊಟ್ವಿ. ಹಾಗೆ ಸ್ವಲ್ಪ ಟೈಮ್ ಅಲ್ಲೇ ಕೊಡ್ತಾ ಇದ್ವಿ. ಮತ್ತೆ ನಮ್ಗೆ ಅನುಕೂಲವಾಗಿ ಇಲ್ಲೊಂದು ಶಾಪ್ ಓಪನ್ ಆಯ್ತು ನಾಗೋರಿಯಲ್ಲಿ. ಅದು ನಮ್ಗೆ ಗೊತ್ತಿರೋರೇ ಹಾಗಿದ್ರು, ಹಾಗೆ ಅವರ ಬಗ್ಗೆ ನಮ್ಗೆ ಮೊದಲೇ ಪರಿಚಯವಿತ್ತು. ಹಾಗೆ ನಮ್ಮ ಹಸ್ಬೆಂಡ್ ಹೇಳಿದ್ರು ಇವರು ಶಾಪ್ ಹಾಕಿದ್ದಾರೆ ಕೇಳಿ ನೋಡುವ ಅಂತ. ಅಲ್ಲಿ ಹೋಗಿ ಕೇಳಿ ನೋಡಿದಾಗ ಅವರು ತಗೊಳ್ತೇವೆ ಅಂತ ಹೇಳಿದ್ರು. ಅವತ್ತಿನಿಂದ ಈಗ ಅವರಿಗೆ ಕೊಡ್ತಾ ಇದ್ದೇವೆ. ಅವರು ಕರೆಕ್ಟ್ ಆಗಿ ಪೇಮೆಂಟ್ ಎಲ್ಲ ಮಾಡ್ತಾರೆ, ಸಮಸ್ಯೆ ಏನು ಇಲ್ಲ. ಈಗ ದಿನದಲ್ಲಿ ಅದನ್ನು ಕಟ್ಟಿ ಮಧ್ಯಾಹ್ನ ನಂತರ ಅಲ್ಲಿ ಕೊಡ್ತೀರಿ, ವಾರಕ್ಕೊಮ್ಮೆ ನಿಮಗೆ ಪೇಮೆಂಟ್ ಆಗ್ತದೆ. ಈಗ ಕೆಲವು ಸಲ ಅಂದ್ರೆ ನಿಮ್ಮಲ್ಲಿ ಹೆಚ್ಚು ಕಡಿಮೆ ಈಗ ಆಗ್ಬಹುದು, ಅಂದ್ರೆ ಸೀಸನ್ ಹೊಂದಿಕೊಂಡು. ಈಗ ಉದಾಹರಣೆಗೆ ಮಳೆ ಹೆಚ್ಚು ಬಂದ್ರೆ ಗಿಡಗಳು ಸ್ವಲ್ಪ ಕೊಳೆಯುವ ಇದು ಅದೆಲ್ಲ ಇರ್ತದೆ, ಆಗ ಹೇಗಿರ್ತದೆ ಅವರ ಪ್ರತಿಕ್ರಿಯೆ ಹೇಗಿರ್ತದೆ? ಆಗ ಅವರಿಗೆ ನಾವು ಇನ್ಫಾರ್ಮ್ ಮಾಡ್ತೇವೆ ಇವತ್ತಿನಿಂದ ಹೂವು ಇಲ್ಲ ಅಂತ. ಆಗ ಅವರಿಗೆ ವಿಷಯ ಗೊತ್ತಾಗ್ತದೆ, ಆಗ ಅವರು ಹೇಳ್ತಾರೆ ಸಮಸ್ಯೆ ಇಲ್ಲ ಅಂತ. ಹಾಗೆ ಅವರಿಗೆ ನಮ್ಮನ್ನೇ ಡಿಪೆಂಡ್ ಆಗಿ ಇರುವುದಿಲ್ಲ, ಬೇರೆ ಮಾರ್ಕೆಟಿನಿಂದನೂ ಅವರು ತರ್ತಾರೆ, ಹೂವಿನ ತಂದು ಸೇಲ್ ಮಾಡ್ತಾರೆ. ಆದ್ರೆ ನಾವು ಡೈಲಿ ಕೊಡ್ತಾ ಇರುವಾಗ ಡೈಲಿ ಕೊಡ್ತಾನೆ ಇರ್ತೇವೆ. ಅವರಿಗೆ ಮಾತ್ರ ಇನ್ಫಾರ್ಮ್ ಮಾಡ್ಬೇಕಾಗ್ತದೆ, ಯಾಕೆ ಅಂತ ಹೇಳಿದ್ರೆ ಅವ್ರು ನಮ್ಮನ್ನ ನಂಬಿ ಇರ್ತಿರ್ತಾರಲ್ಲ. ಅದರಿಂದ ನಾವು 2 ದಿನದ ಇಲ್ಲ 1 ವಾರದ ಮಟ್ಟಿಗಾದ್ರೂ ಮುಂಚೆ ಇನ್ಫಾರ್ಮ್ ಮಾಡ್ತೇವೆ ಹೂ ಕಡಿಮೆ ಆಗ್ತಾ ಉಂಟು ಅಂತ. ಬಟ್ ನನಗೆ ಇಷ್ಟರವರೆಗೆ ಹೂ ಇಲ್ಲದ ದಿನ ಇರಲಿಲ್ಲ. ಈಗ ಮಳೆಗಾಲದಲ್ಲಿ ಮಾತ್ರ, ಈ ಕಳೆದ ಜುಲೈ ತಿಂಗಳಲ್ಲಿ ಮಾತ್ರ ಜೋರು ಮಳೆ ಇರುವಾಗ ಮಾತ್ರ ಹೂ ಇಲ್ಲದೆ ಆಗಿದೆ. ಅಲ್ಲದೆ ನಂಗೆ ಹೂ ಕೊಡ್ಲಿಕ್ಕೆ ಶುರು ಮಾಡಿದ ನಂತರ ಪ್ರತಿ ವರ್ಷ ಇಡೀ ಹೂ ಕೊಟ್ಟಿದೆ. ಒಂದು ಚೆಂಡಾದರೂ ಹೂ ಇದ್ದೇ ಇರ್ತದೆ. ಒಂದು ದಿನವೂ ಇಲ್ಲದೇ ಇದ್ದದ್ದು ಇಲ್ಲ. ಈಗ ಒಂದು ತಿಂಗಳಿಂದ ಸ್ವಲ್ಪ ಇಲ್ಲ, ಅಂದ್ರೆ ಜೋರು ಮಳೆ ಇರುವಾಗ ನಮ್ಗೆ ಗೊಬ್ಬರ ಹಾಕ್ಲಿಕ್ಕೆ ಆಗುದಿಲ್ಲ, ಮೇಂಟೈನ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಗೊಬ್ಬರ ಹಾಕಿದ್ರೆ ತೊಳೆದು ಹೋಗ್ತದೆ, ಗಿಡ ಹಾಳಾಗ್ತದೆ, ಫಂಗಸ್ ಬರ್ತದೆ, ಅದೆಲ್ಲ ಆಗ್ತದೆ. ಹಾಗೆ ಗಿಡ ಹಾಳಾಗುವುದ್ರಿಂದ ತುಂಬಾ ಅದು ನಮಗೂ ನಷ್ಟವಲ್ಲ. ಅದರಿಂದ ನಾವು ಕೆಲಸಕ್ಕೆ ಹೋಗುದೇ ಇಲ್ಲ. ಮತ್ತೆ ಬಿಸಿಲು ಬೇಕು, ಅದಕ್ಕೆ ಹೊಸ ಚಿಗುರು ಬರಬೇಕಂದ್ರೆ ಬಿಸಿಲು ಬೇಕು, ಒಳ್ಳೆ ಬಿಸಿಲು ಬೇಕು. ಮಲ್ಲಿಗೆಗೆ ನೀವು ಎಷ್ಟು ಬಿಸಿಲು ಕೊಡ್ತೀರೋ ಅಷ್ಟು ಫಸಲು ಕೊಡ್ತದೆ. ಅದಕ್ಕೆ ಬಿಸಿಲೇ ಆಹಾರ, ಗೊಬ್ಬರಕ್ಕಿಂತನೂ ಬಿಸಿಲೇ ಆಹಾರ. ಏಪ್ರಿಲ್ ಮೇ ತಿಂಗಳಲ್ಲಿ ಬಿಸಿಲಿದ್ರೆ ಸಾಕು, ಅದು ಜಾಸ್ತಿ ಹೂವಾಗ್ತದೆ. ನೀವು ಬೆಳೆಯುವಂತಹ ಮಲ್ಲಿಗೆ ಅದು ಉಡುಪಿ ಮಲ್ಲಿಗೆ ಅಥವಾ ಮಂಗಳೂರು ಮಲ್ಲಿಗೆ? ಉಡುಪಿ ಮಲ್ಲಿಗೆ, ಶಂಕರಪುರ ಮಲ್ಲಿಗೆ. ಮಂಗಳೂರು ಮಲ್ಲಿಗೆಯಲ್ಲಿ ಇಳುವರಿ ಕಡಿಮೆ, ಇದರಷ್ಟು ಇಳುವರಿ ಕೊಡುವುದಿಲ್ಲ. ಉಡುಪಿ ಮಲ್ಲಿಗೆ ಎಷ್ಟು ಕೊಡುವುದಿಲ್ಲ. ಈ ಶಂಕರಪುರ ಮಲ್ಲಿಗೆಯನ್ನು ಇದರಲ್ಲಿ ಅತಿ ಹೆಚ್ಚು ಹೂ ಬಿಡುವ ಸಮಯ ಅಂತ ಇದೆಯಾ? ಅತಿ ಹೆಚ್ಚು ಹೂ ಬಿಡೋ ಸಮಯ ಅಂತ ಹೇಳಿದ್ರೆ ಏಪ್ರಿಲ್ ಮೇ, ಅತಿ ಬಿಸಿಲಿರುವಾಗ ಅತಿ ಹೆಚ್ಚು ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ನಾವು ಗೊಬ್ಬರ ಹಾಕದೇ ಇದ್ದರೂ ಅದು ಕಂಟಿನ್ಯೂಸ್ ಆಗಿ ಮಲ್ಲಿಗೆ ಆಗ್ತಾನೆ. ಹಾಗೆ ಎಲ್ಲಾ ಕಡೆಯೂ ಮಲ್ಲಿಗೆ ಆಗ್ತದಲ್ಲ, ಹಾಗೆ ಇದು ಕಂಟಿನ್ಯೂಸ್ ಆಗಿ ಮಲ್ಲಿಗೆ ಆಗ್ತದೆ. ಬೇಡಿಕೆಯೂ ಹೆಚ್ಚಿರಬಹುದಲ್ಲ? ಇಲ್ಲ, ಬೇಡಿಕೆ ಆಗ ಸ್ವಲ್ಪ ಕಡಿಮೆ, ಯಾಕೆಂದ್ರೆ ಎಲ್ಲಾ ಕಡೆ ಮಲ್ಲಿಗೆ ಆಗುವಾಗ ಬೇಡಿಕೆ ಕಡಿಮೆ ಇರ್ತದೆ. ಮತ್ತೆ ಫೆಸ್ಟಿವಲ್, ಮದುವೆ ಫಂಕ್ಷನ್ಸ್ ಹಂಗೆಲ್ಲ ಇದ್ರೆ ಸ್ವಲ್ಪ ಬೀಳ್ತದೆ. ಇದಕ್ಕೆ ಜಾಸ್ತಿ ರೇಟ್ ಬೀಳೋದಂತ ಹೇಳಿದ್ರೆ ಈಗ ಇನ್ನು ಆಗಸ್ಟ್ನಿಂದ ಫೆಬ್ರವರಿ ತನಕ ಈ ತಿಂಗಳಲ್ಲಿ ಬೇಡಿಕೆ ಜಾಸ್ತಿ, ಮತ್ತೆ ಚಳಿಗಾಲದಲ್ಲಿ ಜಾಸ್ತಿ. ಮಲ್ಲಿಗೆ ಇಳುವರಿ ಕಡಿಮೆ, ಚಳಿಗೆ ಇದು ಆಗುದೇ ಇಲ್ಲ, ಸ್ವಲ್ಪ ಕಡಿಮೆ. ಹಾಗೆ ಅದಕ್ಕೆ ಆ ಟೈಮಲ್ಲಿ ಇಳುವರಿ ತುಂಬಾ ಕಡಿಮೆ ಇರ್ತದೆ, ಆದ್ರೆ ರೇಟ್ ತುಂಬಾ ಒಳ್ಳೆ ಇರ್ತದೆ. ಆಗ ನಮಗೆ ಒಂದು ಚೆಂಡು ಸಿಕ್ಕಿದ್ರೆ ಸಾಕು. ಬೇಸಿಗೆಯಲ್ಲಿ ನಮಗೆ ಒಂದಟ್ಟಿ ಸಿಗುವುದು, ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಒಂದು ಚೆಂಡು ಸಿಗುವುದು ಒಂದೇ ಸಮ. ಈಗ ನಮಗೆ ಕೆಲಸವೂ ಕಡಿಮೆ, ಹಣವೂ ಬರುತ್ತದೆ. ಆಗ ಕೆಲಸವೂ ಜಾಸ್ತಿ, ಹಣವೂ ಕಡಿಮೆ. ಆದ್ರೂ ನಾವು ಕೊಡುವ ಶಾಪಿನವರಿಗೆ ಇವತ್ತು ರೇಟ್ ಕಡಿಮೆ ಉಂಟು, ಇವತ್ತು ರೇಟ್ ಜಾಸ್ತಿ ಉಂಟು ಅಂತ ಹೇಳಿ ಕೊಡದೇ ಇರ್ಲಿಕ್ಕೂ ಆಗುದಿಲ್ಲ, ಬಿಡದೇ ಇರ್ಲಿಕ್ಕೂ ಆಗುದಿಲ್ಲ. ನಾವು ಡೈಲಿ ಕಂಟಿನ್ಯೂ ಆಗಿ ಕೊಡ್ಲೇಬೇಕಾಗ್ತದೆ, ಯಾಕಂದ್ರೆ ಅವ್ರು ನಮ್ಮನ್ನ ಡಿಪೆಂಡ್ ಆಗಿರ್ತಾರೆ. ಹಾಗೆ ನಂಬಿಕೆಯ ಪ್ರಶ್ನೆ. ರೇಟ್ ಕಡಿಮೆ ಇರುವಾಗ್ಲೂ ನಾವು ಈಗ ಚೆಂಡಿಗೆ 50 ರೂಪಾಯಿ ಬಂದಾಗ್ಲೂ ಒಂದಟ್ಟಿ ಹೂ ಕೊಟ್ಟದ್ದು ಉಂಟು ನನಗೆ, ಅಂದ್ರೆ 200 ರೂಪಾಯಿ ಆಗ್ಲೂ ನಾನು ಒಂದಟ್ಟಿ ಹೂ ಕಟ್ಟಿದ್ದು ಉಂಟು, ಆಗ ಕಟ್ಟಿ ಕೊಟ್ಟದ್ದು ಉಂಟು. ಹಾಗೆ ಈಗ ರೇಟ್ ಇಲ್ಲ ಅಂತ ಹೇಳಿ ಸುಮ್ಮನೆ ಬಿಸಾಡ್ಲಿಕ್ಕೆ ಮನಸ್ಸು ಬರುವುದಿಲ್ಲ. ಎಷ್ಟು ಹೂ ಇದ್ರು ಆ ದಿನ ಬಿಸಾಡ್ಲಿಕ್ಕೆ ಮನಸ್ಸು ಬರುದಿಲ್ಲ. ಒಂದ ನಂಗೆ ಕಟ್ಲಿಕ್ಕೆ ಆಗ್ಲಿಲ್ಲ, ಹುಷಾರಿಲ್ಲ, ಹಾಗೇನಾದ್ರೆ ನಾನು ಅಕ್ಕಪಕ್ಕದ ಮನೆಯವರಿಗೆ ಕೊಡ್ತೇನೆ, ಅವರಾದ್ರೂ ಅವರ ದೇವರಿಗೆ ಎಲ್ಲ ಕಟ್ಟಿ ಇಡ್ತಾರೆ. ತುಂಬಾ ಖುಷಿಯ ವಿಚಾರ ಮೇಡಮ್. ಈಗ ನಿಮ್ಮಲ್ಲಿ ಇರುವಂತ 50 ಬುಡದಲ್ಲಿ ಅವತ್ತು ಹಾಕಿದ ಅದೇ ಮಲ್ಲಿಗೆ ಅಥವಾ ಅದನ್ನು ಬೇರೆ ನಾಟಿ ಮಾಡಿದ್ದೀರಾ, ಅಥವಾ ರಿಪಾಟ್ ನಾವೀಗ ನೆಲದಲ್ಲಿ ಹಾಕಿದ್ರೆ ಅದಕ್ಕೆ ರಿಪಾಟ್ ಮಾಡುದು ಅಥವಾ ಪುನಃ ನೆಡಬೇಕು ಅಂತ ಇಲ್ಲ, ಆದ್ರೆ ಗ್ರೋ ಬ್ಯಾಗ್ ಅಲ್ಲಿ ಹಾಕಿದ್ದನ್ನು ಪುನಃ ನಾವು ಮಣ್ಣು ಹಾಕಿ ಅದನ್ನು ಬುಡವನ್ನು ಬದಲಿಸಬೇಕಾಗ್ತದಲ್ವಾ? ಈ ವಿಚಾರದಲ್ಲಿ ಸ್ವಲ್ಪ ಮಾಹಿತಿ ಕೊಡಿ. ನಾನು 1.5 ವರ್ಷ ಆಗುವಾಗ ಗ್ರೋ ಬ್ಯಾಗ್ ಚೇಂಜ್ ಮಾಡಿದೆ. ಯಾಕೆ ಅಂತ ಹೇಳಿದ್ರೆ ಆಗ ಹಾಕಿದ ಗ್ರೋ ಬ್ಯಾಗ್ ಪ್ಲಾಸ್ಟಿಕ್ ಇದು ಗ್ರೋ ಬ್ಯಾಗ್ ಆಗಿತ್ತು, ಅದು ಬಿಸಿಲಿನ ತೇವೆಗೆ ಅದು ಹರಿದು ಹೋಗ್ಲಿಕ್ಕೆ ಶುರುವಾಯಿತು. ಆಗ ನಾನು ಮಣ್ಣನ್ನು ಅದರ ಬೇರನ್ನು ಬಿಡಿಸಿ ಸ್ವಲ್ಪ ಹಡಿಯಲ್ಲಿ ಹೊಸ ಮಣ್ಣನ್ನು ಹಾಕಿ ಮೇಲೆ ಹೊಸ ಮಣ್ಣನ್ನು ಹಾಕಿ ಅದರ ಬುಡ ಎಲ್ಲ ಬಿಡಿಸಿ ತಾಯಿ ಬೇರನ್ನ ಮಾತ್ರ ನಿಲ್ಲಿಸಿ ಒಮ್ಮೆ ರಿಪೋರ್ಟ್ ಮಾಡಿದ್ದೇನೆ. ಈಗ ಈ 3 ವರ್ಷದಲ್ಲಿ ಒಮ್ಮೆ ಮಾಡಿದ್ದೇನೆ. ರಿಪೋರ್ಟ್ ಮಾಡುವಾಗ ಏನೆಲ್ಲ ಹಾಕಿದ್ರಿ ಮೇಡಮ್? ಅಂದ್ರೆ ಮಣ್ಣಿನ ಜೊತೆಗೆ ಏನೆಲ್ಲ ಹಾಕಿ? ಮಣ್ಣಿನ ಜೊತೆಗೆ ಹೊಯ್ಗೆ ಸ್ವಲ್ಪ ಮಿಕ್ಸ್ ಮಾಡಿದ್ದೇನೆ, ಮತ್ತೆ ಇದೆ ಫರ್ಟಿಲೈಸರ್ ಯಾವ್ದು, ಅರಳಿಂಡಿ ಮತ್ತೆ ಅನ್ನಪೂರ್ಣ, ಅದನ್ನ ಮಿಕ್ಸ್ ಮಾಡಿ ಮಣ್ಣನ್ನ ಎಲ್ಲ ಮಿಶ್ರ ಮಾಡಿ ಗ್ರೋ ಬ್ಯಾಗಿಗೆ ಹಾಕಿ ಈ ನಾವು ಎಲ್ಲ ಸಣ್ಣ ಬೇರನ್ನೆಲ್ಲ ಕಟ್ ಮಾಡಬೇಕು. ಕಟ್ ಮಾಡಿ ಈ ತಾಯಿ ಬೇರ್ ಮಾತ್ರ ನಿಲ್ತದಲ್ಲ, ಅದನ್ನ ಮಾತ್ರ ನಿಲ್ಲಿಸಿದ್ರು ಸಾಕು, ಗಿಡ ಮತ್ತೆ ಚೆನ್ನಾಗಿ ಬರ್ತದೆ, ಅದು ಏನು ಆಗೋದಿಲ್ಲ. ಹಾಗೆ ಮಾಡಿದ್ರೆ ಸಾಕು, ರಿಪೋರ್ಟ್ ಮಾಡಿದ್ರೆ ಸಾಕು. ಮಲ್ಲಿಗೆ ಅಂದ್ರೆ ಅದೊಂದು ಬಳ್ಳಿ, ಬಳ್ಳಿ ಹಾಗೆ ಹೋಗುವಂತದ್ದು. ಬಳ್ಳಿ ಹಾಗೆ ಹೋಗುದನ್ನ ಮೊದ್ಲೇ ಅದನ್ನು ತುಂಡು ಮಾಡ್ಬೇಕಾ, ಹೇಗೆ ಅದು? ಇದು ಗಿಡ ನಾವು ನೆಟ್ಟ ಕೂಡಲೇ ಅದರಲ್ಲಿ ಚಿಗುರು ಬಂದ ಕೂಡಲೇ ಹೂ ಬರ್ತದೆ. ಆ ಹೂ ಬಂದ ಕೂಡಲೇ ನಾವು ಅದರ ಪುಷ್ಪ ಪತ್ರೆಯ ಕೆಳಗೆ 2 ಎಲೆಯ ಕೆಳಗೆ ಕಟ್ ಮಾಡಬೇಕು. ಕಟ್ ಮಾಡಿದ ಕೂಡಲೇ ಅಲ್ಲಿ 2 ಗಲ್ಲ ಬರ್ತದೆ. 2 ಗಲ್ಲ ಬಂದ ಕೂಡಲೇ ಮತ್ತೆ ಅದರಿಂದ ಮತ್ತೆ ಬ್ರಾಂಚಸ್ ಬರ್ತದೆ. ಬ್ರಾಂಚಸ್ ಬಂದಾಗೆ ಮತ್ತೆ ಕಟ್ ಮಾಡಬೇಕಾಗ್ತದೆ. ಹಾಗೆ ಕಟ್ ಮಾಡಿ ನಾವು ಗಿಡವನ್ನು ಹಬ್ಬಲೆಯ ಹಾಗೆ ಮಾಡ್ಬೇಕು ಅಂದ್ರೆ ತುಂಬಾ ಬ್ರ್ಯಾಂಚ್ ಪೊದೆ ಹಾಗೆ ಮಾಡ್ಬೇಕು, ಬಳ್ಳಿ ಹಾಗೆ ಹೋಗ್ಲಿಕ್ಕೆ ಬಿಡಬಾರ್ದು. ಅದರಲ್ಲಿ ಬರ್ತದೆ ಕೇರೆ ಬಳ್ಳಿ ಅಂತ ಬರ್ತದೆ, ಅದರಿಂದ ಸ್ವಲ್ಪ ನಮ್ಗೆ ಗಿಡ ಮಾಡ್ಬೇಕು ಉದ್ದೇಶ ಇದ್ರೆ ಆ ಬಳ್ಳಿಯನ್ನ ಮಾತ್ರ ಒಂದನ್ನ ಬಿಡಬೇಕು, ಆ ಬಳ್ಳಿಯಿಂದ ನಮಗೆ ಗಿಡವನ್ನ ಮಾಡಬಹುದು. ಅಲ್ಲದೇ ಇರೋ ಬಳ್ಳಿಯಿಂದನೂ ಮಾಡಬಹುದು, ಬಟ್ ಬೇಗ ಸ್ವಲ್ಪ ಚಿಗುರು ಹಿಡಿಯೋ ಅಂದ್ರೆ ಬೇರು ಬರುವುದು ಕೇರೆ ಬಳ್ಳಿಯಿಂದ ಮಾಡುವಾಗ ಬರ್ತದೆ. ಕೇರೆ ಬಳ್ಳಿ ಅಂದ್ರೆ ಅದೇನು ನಡುವಿಂದ ಬರುವಂತದ್ದ? ಹೇಗೆ ಅದು? ಅದು ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ಬರುತ್ತದೆ, ಹೀಗೆ ಉದ್ದ ಬಳ್ಳಿ ಬಂದ ಹಾಗೆ ಬರ್ತದೆ. ಇಲ್ಲ ಸಪೂರ ಬರ್ತದೆ, ಮತ್ತೆ ನಾವು ಬಿಡುವುದಾದ್ರೆ ಅದು ದಪ್ಪ ಆಗ್ತದೆ, ಒಮ್ಮೆಲೆ ಅದು ಬಳ್ಳಿ ಆಗಿ ಹೋಗ್ತದೆ, ಗೆಲ್ಲದ ಹಾಗೆ ಬರುವುದಿಲ್ಲ. ಎಲ್ಲ ಬುಡದ ಸೈಡಿನಿಂದ ಎಲ್ಲಿಂದಾದ್ರೂ ಒಂದು ಬಂದ್ಬಿಡ್ತದೆ. ಅದು ಗಿಡ ಮಾಡ್ಲಿಕ್ಕೆ ಒಳ್ಳೇದು. ಒಂದು ಬುಡದಲ್ಲಿ ಸಾಮಾನ್ಯ ಎಷ್ಟು ಕೇರೆ ಬಳ್ಳಿ ಅಂತದ್ದು ಬರ್ತದೆ? ಚೆನ್ನಾಗಿ ಚಿಗುರು ಬರೋ ಗಿಡದಲ್ಲಿ ಒಂದು ಐದಾರಾದ್ರೂ ಬರ್ತದೆ. ಈಗ ಅದನ್ನ ನೀವು ಎಷ್ಟು ಉದ್ದ ಬಿಡ್ತೀರಾ ಅಂದ್ರೆ, ಈಗ ನೀವು ಗಿಡ ಮಾಡ್ತೀರಾ ಅಥವಾ ಇದಕ್ಕೆ ಕೊಡುವಂತದ್ದು ಇದೆಯಾ, ಗಿಡ ಮಾಡಿ ಕೊಡ್ತೀರಾ? ಕೆಲವರು ನನಗೆ ಕೇಳಿದ್ರೆ, ನಂಗೆ ಇಷ್ಟು ಗಿಡ ಬೇಕು ಅಂತ ಕೇಳಿದ್ರೆ ಅವರಿಗೆ ನಾನು ಗಿಡ ಮಾಡಿ ಕೊಟ್ಟಿದ್ದೇನೆ. ಹಾಗೆ ಮೂಡುಬಿದ್ರೆಯಿಂದ ಒಬ್ರು ಬಂದು ನನ್ನ ಹತ್ರದಿಂದ 10-12 ಗಿಡ ಕೊಂಡೋಗಿದ್ರು, ಅವರೀಗ ಗ್ರೋ ಬ್ಯಾಗ್ ಅಲ್ಲಿ ಹಾಕಿ ಹೂ ತೆಗಿತಾ ಇದ್ದಾರೆ. ಕೆರೆ ಬಳ್ಳಿಯಿಂದನೇ ಮಾಡ್ಬೇಕಂತ ಇಲ್ಲ, ಅದೇ ಕೆರೆ ಬಳ್ಳಿಯಿಂದ ಮಾಡಿದ್ರೆ ಸ್ವಲ್ಪ ಉತ್ತಮ, ಬೇಗ ಚಿಗುರು ಬರ್ತದೆ. ಮತ್ತೆ ನಾವು ಯಾವಾಗ್ಲೂ ಮಲ್ಲಿಗೆ ನೆಡುವಾಗ ಮೇ ಜೂನ್ ಈ ತಿಂಗಳಲ್ಲಿ ನಾವು ನೆಟ್ಟರೆ ಅದು ರೂಟ್ ಬೇಗ ಬರ್ತದೆ. ಅದೇ ಚಳಿಗಾಲದಲ್ಲಿ ಅಕ್ಟೋಬರ್ ಡಿಸೆಂಬರ್ ಜನವರಿ ಈ ತಿಂಗಳಲ್ಲಿ ಮಲ್ಲಿಗೆ ನೆಟ್ಟರೆ ಬರುವುದೇ ಇಲ್ಲ, ಯಾವ ಕಾರಣಕ್ಕೂ ಅದು ಹಿಡಿಯುವುದೇ ಇಲ್ಲ. ಯಾಕೆಂದ್ರೆ ಅದು ರೂಟ್ ಅಂದ್ರೆ ಚಳಿಗೆ ಗೊತ್ತಿಲ್ಲ, ರೂಟ್ ಅಷ್ಟು ಬರುವುದಿಲ್ಲ. ಈಗ ಮೇಡಮ್, ಒಬ್ರು ಹೊಸದಾಗಿ ಯಾರಾದ್ರೂ ಮಲ್ಲಿಗೆ ಕೃಷಿಯನ್ನು ಆರಂಭಿಸಬೇಕು ಅಂತ ಇದ್ರೆ ಅವರಿಗೆ ನೀವು ಏನು ಸಲಹೆ ಕೊಡ್ತೀರಿ? ಮಲ್ಲಿಗೆ ಕೃಷಿ ಅಷ್ಟು ಸುಲಭದ ಕೃಷಿ ಅಲ್ಲ, ಕಷ್ಟ ಉಂಟು. ನಾವು ಮನಸ್ಸಿಟ್ರೆ ಏನ್ ಬೇಕು ಮಾಡಬಹುದು ಅಂತ ಹೇಳಿದ್ರೆ, ಕೆಲವರಿಗೆ ಬಿಸಿಲಿಗೆ ಹೋಗ್ಲಿಕ್ಕೆ ಬೇಜಾರು, ಹೇಳಲಿಕ್ಕೆ ಬೇಜಾರು, ಮಳೆಯಲ್ಲಿ ಕೆಲವಾಗ ನಾವು ಹೂ ಕೀಳ್ಬೇಕಾಗ್ತದೆ, ಅದೆಲ್ಲ ಕೆಲವರಿಗೆ ಅಷ್ಟು ಆಗುದಿಲ್ಲ. ಮತ್ತೆ ಇದು ಮಣ್ಣಿನಲ್ಲಿ ಕೆಲಸ ಮಾಡ್ಬೇಕಾಗ್ತದೆ, ಅದು ಕೆಲವರಿಗೆ ಇಡಿಸುವುದಿಲ್ಲ. ಅದೆಲ್ಲದಕ್ಕೂ ರೆಡಿ ಇದ್ರೆ ಅವರು ಮಾಡಬಹುದು. ತಿಂಗಳಿಗೆ 10-12 ಸಾವಿರ ಆರಾಮ್ಸೆ ತೆಗಿಬಹುದು. ಹೊಸದಾಗಿ ಆರಂಭಿಸುವವರ ಬಗ್ಗೆ ನೀವು ಮಾಹಿತಿ ಕೊಟ್ರಿ. ಈಗ ಮೇಡಮ್, ನೀವು ಹೂ ಕೊಯ್ದು ಕಟ್ಟಿ ಏನು ಮಾರ್ತೀರಿ ಮಾರುಕಟ್ಟೆಗೆ, ಅದರಿಂದ ನಿಮಗೆ ಆದಾಯ ಎಷ್ಟು ಬರ್ತದೆ? ಅದು ತಿಂಗಳಿಗೆ ಅಥವಾ ವಾರಕ್ಕ, ಯಾವ ರೀತಿ ಅದನ್ನು ಸ್ವಲ್ಪ ಹೇಳ್ತೀರಾ? ನನ್ನ ಅಭಿಪ್ರಾಯದಲ್ಲಿ ಏಪ್ರಿಲ್ ಮೇ ತಿಂಗಳಲ್ಲಿ ಮಾತ್ರ ಸ್ವಲ್ಪ ಆದಾಯ ಕಡಿಮೆ ಇರುತ್ತದೆ. ಯಾಕೆ ಅಂತ ಹೇಳಿದ್ರೆ ಆಗ ಹೂವಿಗೆ ಬೇಡಿಕೆ ಕಡಿಮೆ, ಆಗನ ಅಟ್ಟಿಗೆಲ್ಲ 200 ರೂಪಾಯಿ, 120 ಈ ರೇಟ್ ಎಲ್ಲ ಬೀಳ್ತದೆ. ಆದ್ರೂ ಒಂದು 3,000-4,000 ಹೇಗಾದ್ರೂ ಮಾಡಬಹುದು. ಅದೇ ನಮ್ಗೆ ಆಗಸ್ಟ್ ತಿಂಗಳಿಂದ ಅಪ್ ಟು ಫೆಬ್ರವರಿ ತಿಂಗಳವರೆಗೆ ನಮಗೆ ಒಳ್ಳೆ ಬೇಡಿಕೆ ಇದೆ ಮಲ್ಲಿಗೆಗೆ. ಆಗ ನಮಗೆ ಒಂದು ಜಾಸ್ತಿ ಅಂತ ಹೇಳಿದ್ರು 50 ಗಿಡದಲ್ಲಿ 15,000 ತನಕ ತೆಗೆದಿದ್ದೇನೆ ತಿಂಗಳಿಗೆ. ಪ್ರತಿ ವಾರ ಅಂತ ಹೇಳಿದ್ರೆ 2,000-3,000 ಎಲ್ಲ ಬರ್ತದೆ. ಅದು ರೇಟ್ ಇದ್ದಾಗ, ಈಗ ಫಂಕ್ಷನ್ಸ್, ಫೆಸ್ಟಿವಲ್ ಹಾಗೆ ಎಲ್ಲ ಇದ್ರೆ, ಈಗ ಚೆಂಡಿಗೆ 500 ರೂಪಾಯಿ, 2,000 ಅಟ್ಟಿಗೆ 2,000 ಎಲ್ಲ ಬೀಳುವಾಗ ನಮಗೆ ವಾರಕ್ಕೆ 3,000 ಎಲ್ಲ ಬರ್ತದೆ. ಹಾಗೆ ತಿಂಗಳಿಗೆ ಒಂದು 10-12,000 ಬರ್ತದೆ. ನಾನು ಜಾಸ್ತಿ ತೆಗ್ದದಂತ ಹೇಳುವಾಗ 15,000-16,000 ತೆಗ್ದಿದ್ದೇನೆ. ಅಂದ್ರೆ ಅಕ್ಟೋಬರ್ ದಸರಾ ಟೈಮಲ್ಲಿ ಮತ್ತೆ ಡಿಸೆಂಬರ್ ತಿಂಗಳಲ್ಲಿ ಮಲ್ಲಿಗೆ ಕಡಿಮೆ ಆದ್ರೆ ನಾವು ಆ ಟೈಮಲ್ಲಿ ಸ್ವಲ್ಪ ಫರ್ಟಿಲೈಸರ್ ಮತ್ತೆ ಅದು ಹೂವಾಗ್ಲಿಕ್ಕಿರೋ ಸ್ಪ್ರೇ ಎಲ್ಲ ಹಾಕುವಾಗ ಸ್ವಲ್ಪ ಹಾಕ್ತದೆ. ಆಗ ನಮ್ಗೆ ಚೆಂಡಿಗೆ 2 ಚೆಂಡು ದಿನ ಸಿಕ್ಕಿದ್ರು ನಮ್ಗೆ ದಿನಕ್ಕೆ ಆಗ್ತದೆ 1,000 ರೂಪಾಯಿ, 1,500 ರೂಪಾಯಿ ದಿನಕ್ಕೆ ಸಿಗ್ತದೆ. ಆಗ ನಮಗೆ ತಿಂಗಳಿಗೆ ಉತ್ತಮವಾದ 12-13,000 ಅಂಕ ಸಿಕ್ಕಿದ್ದೆ. ಈಗ ಮೇಡಮ್, ನಿಮ್ಮ ವರಮಾನದ ಬಗ್ಗೆ ಹೇಳಿದ್ರೆ, ಇನ್ನು ಈ ಮಲ್ಲಿಗೆ ಗಿಡಗಳಿಗೆ ಬರುವ ರೋಗಗಳ ಬಗ್ಗೆ ಸ್ವಲ್ಪ ಹೇಳಿ. ಮಲ್ಲಿಗೆ ಗಿಡಗಳಿಗೆ ತುಂಬಾ ರೋಗ ಬರ್ತದೆ, ಅದರಲ್ಲಿ ಬೆಂಕಿ ರೋಗ ಅಂತ ಬರ್ತದೆ, ಎಲೆ ಚುಕ್ಕಿ ರೋಗ ಅಂತ ಬರ್ತದೆ, ಮತ್ತೆ ಅದರ ಬುಡದಲ್ಲಿ ಒಂದು ಫಂಗಸ್ ಆಗಿ ಬರ್ತದೆ. ಅದು ಬಂದ್ರೆ ಅದ್ರ ಗಿಡ ಒಣಗಿ ಒಣಗಿ ಹೋಗ್ತದೆ. ಅದಕ್ಕೆ ಮೆಡಿಸಿನ್ ಉಂಟು, ರಿಲ್ಯಾಕ್ಸ್ ಅಂತ ಒಂದು, ಆ ಮೆಡಿಸನ್ ನ ಸ್ಪ್ರೇ ಮಾಡಿದರೆ ಅದು ಸರಿಯಾಗ್ತದೆ. ಮತ್ತೆ ಇದಕ್ಕೆ ಹುಳದ ಕಾಟ ಸ್ವಲ್ಪ ಜಾಸ್ತಿ, ಬಿಳಿ ಬಿಳಿ ಹುಳ, ಅದಕ್ಕೆ ನಾವು ಇದು ಪೇಜರ್ ಅಂತ ಒಂದು ಮೆಡಿಸನ್ ಉಂಟು, ಅದನ್ನ ಸ್ಪ್ರೇ ಮಾಡಿದ್ರೆ ಸಾಕಾಗ್ತದೆ. ಮತ್ತೆ ತಿಂಗಳಿಗೊಮ್ಮೆ ನಾವು ಮೆಡಿಸಿನ್ ಹಾಕ್ಬೇಕಾಗ್ತದೆ, ಇದು ಹುಳಕ್ಕೆ ಇದಕ್ಕೆಲ್ಲ ಮೆಡಿಸಿನ್ ಹಾಕ್ಬೇಕಾಗ್ತದೆ. ಮಳೆಗಾಲದಲ್ಲಿ ಸ್ವಲ್ಪ ಫಂಗಸ್ ಮತ್ತೆ ಹುಳದ ಬಾಧೆಗಳು ಸ್ವಲ್ಪ ಜಾಸ್ತಿ, ಬೇಸಿಗೆಯಲ್ಲಿ ಯಾವುದೇ ಕಾಯಿಲೆಗಳು ಇಲ್ಲ. ಮಳೆಗಾಲದಲ್ಲಿ ಸ್ವಲ್ಪ ಸಂರಕ್ಷಿಸುವುದು ಕಷ್ಟ. ಅಪ್ ಟು ಜನವರಿ ತಿಂಗಳಲ್ಲಿ ಮತ್ತೆ ಇಬ್ಬನಿ ಬೀಳುವಾಗ ನಾವು ಬೆಳಿಗ್ಗೆ ಅದನ್ನ ನೀರು ಚಿಮ್ಮಿಸಿ ಅದನ್ನ ತೆಗಿಬೇಕು, ಇಲ್ಲದಿದ್ರೆ ಎಲೆಯಲ್ಲಿ ಅಲ್ಲಿ ಅಲ್ಲಿ ಅಲ್ಲಿ ಡಾಟ್ ಬೀಳ್ತದೆ. ಡಾಟ್ ಬಿದ್ದು ಅದು ಎಲೆ ಒಂಥರ, ಗಿಡ ನೋಡ್ಲಿಕ್ಕೂ ಚೆನ್ನಾಗಿರುದಿಲ್ಲ, ಗಿಡ ಹಾಳಾಗ್ತದೆ. ದಿನಾ ಬೆಳಿಗ್ಗೆ ಎದ್ದೋಗಿ ನಾವು ಹೂ ಬೀಳೋಕ್ಕಿಂತ ಮುಂಚೆಯೇ ಆ ಕೆಲಸವನ್ನ ಮಾಡಬೇಕಾಗ್ತದೆ. ಮಲ್ಲಿಗೆ ಗಿಡಗಳಿಗೆ ಬರುವ ರೋಗಗಳ ಬಗ್ಗೆ ಹೇಳಿದ್ರೆ ಇದಕ್ಕೆ ನೀವು ಯಾವ ಸಮಯದಲ್ಲಿ ನೀರುಣಿಸ್ತೀರಿ ಮೇಡಮ್, ಅದರ ಬಗ್ಗೆ ಸ್ವಲ್ಪ ಹೇಳಿ. ಇದು ಗ್ರೋ ಬ್ಯಾಗ್ ಅಲ್ಲಿ ಇರೋದ್ರಿಂದ ಕೆಲವು ತಿಂಗಳಲ್ಲಿ ಮಾತ್ರ ಎರಡು ಹೊತ್ತು ನೀರು ಬೇಕಾಗ್ತದೆ, ಅಂದ್ರೆ ಏಪ್ರಿಲ್ ಮೇ ಈ ತಿಂಗಳಲ್ಲಿ ಮಾತ್ರ. ಬಾಕಿ ಉಳಿದ ತಿಂಗಳಲ್ಲೆಲ್ಲ ಸಂಜೆ ಹೊತ್ತಿಗೆ ಮಾತ್ರ ನಾನು ಹಾಕೋದು, 4:35 ಒಳಗೆ ಹಾಕಿ ಬಿಡ್ತೇನೆ. ಮತ್ತೆ ಮಳೆ ಬರುದಾದ್ರೆ ಬೇಡ, ಮಳೆಗಾಲದಲ್ಲಿ ಬೇಕಾಗಿಲ್ಲ, ಬಿಸಿಲು ಚೆನ್ನಾಗಿ ಬಿದ್ದರೆ ಸಾಕು. ಗ್ರೋ ಬ್ಯಾಗ್ ಅಲ್ಲಿ ಹಾಕಿರೋದ್ರಿಂದ ನೀರಿನ ಅವಶ್ಯಕತೆ ಅಷ್ಟು ಬೇಕಾಗುದಿಲ್ಲ, ಒಂದು ಒಂದು 2 ಲೀಟರ್ ನೀರು ಸಾಕು ಒಂದು ಗಿಡಕ್ಕೆ, ಧಾರಾಳವಾಗ್ತದೆ. ಮೇಡಮ್, ಇಷ್ಟು ಈಗ 50 ಗಿಡಗಳನ್ನು ನೀವೇನು ಹಾಕಿದ್ರೆ ಅದರಲ್ಲಿ ಸಾಮಾನ್ಯವಾಗಿ ಒಂದು ಗಿಡ ಅಂದ್ರೆ ಅದರ ಆಯುಷ್ಯ ಎಷ್ಟು? ಮೇಡಮ್, ಮಲ್ಲಿಗೆ ಗಿಡ ನೆಲದಲ್ಲಿ ಆದ್ರೆ 10-12 ವರ್ಷ 15 ವರ್ಷ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನನ್ನ ಅಭಿಪ್ರಾಯದಲ್ಲಿ ಗ್ರೋ ಬ್ಯಾಗ್ ಅಲ್ಲಿ ಒಂದು 5 ವರ್ಷ ಬರಬಹುದು ಅಂತ ಅನಿಸ್ತದೆ. ಯಾಕೆ ಅಂತ ಹೇಳಿದ್ರೆ ಅದು ಗ್ರೋ ಬ್ಯಾಗ್ ಅಲ್ಲಿ ಎಷ್ಟು ಅದಕ್ಕೆ ಬೆಳೀಲಿಕ್ಕೆ ಸಾಧ್ಯ ಉಂಟು, ಸ್ಥಳಾವಕಾಶ ಕಡಿಮೆ, ಅದರ ಬೇರಿಗೆ ಹೋಗ್ಲಿಕ್ಕೂ ಜಾಗ ಕಡಿಮೆ ಅಲ್ಲ. ಎಷ್ಟು ನಾವು ರಿಪೋರ್ಟ್ ಮಾಡಿದ್ರು ಅಷ್ಟೇ ಅನ್ಸುತ್ತೆ. ನನ್ನ ಅಭಿಪ್ರಾಯದಲ್ಲಿ ಒಂದು 5 ವರ್ಷ ಆಗುವಾಗ ನಾವು ಮತ್ತೆ ಹೊಸ ಗಿಡ ಮಾಡಲೇಬೇಕಾಗ್ತದೆ. ಇಷ್ಟು ದೊಡ್ಡ ಪಾಟ್ ಅಲ್ಲಿ ಹಾಕಿದ್ರು, ಇಷ್ಟು ದೊಡ್ಡ ಗ್ರೋ ಬ್ಯಾಗ್ ಅಲ್ಲಿ ಹಾಕಿದ್ರು 5 ವರ್ಷ ತನಕ ಒಳ್ಳೆ ಫಸಲು ಕೊಡಬಹುದು. ನಂತರ ಅದರಿಂದ ಫಸಲು ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತದೆ. ನಾವು ಬೇರೆ ಹೊಸ ಗಿಡ ಮಾಡುವುದೇ ಉತ್ತಮ ಅನ್ಸುತ್ತೆ. ಈಗ ನೀವು ಹಾಕಿದ ಗಿಡಗಳಲ್ಲಿ ಎಲ್ಲ ಮೊದಲು ಹಾಕಿದ ಅದೇ ಗಿಡವಾ ಅಥವಾ ಬೇರೆ ಗಿಡ ನೀವು ನಾಟಿ ಮಾಡಿದ್ದೀರಾ? ಇಲ್ಲ, ನಾನು ಮೊದಲು ಹಾಕಿದ 2 ವರ್ಷದಿಂದ ಹಾಕಿರುವ ಅದೇ ಗಿಡ ಉಂಟು. ಒಂದು ಗಿಡವೂ ಹಾಳಾಗಿಲ್ಲ. ಅಂದ್ರೆ ಗಿಡದ ಹತ್ತಿರ ದಿನ ಹೋಗ್ತಾ ಇರ್ತೇನಲ್ಲ, ಆಗ ಕಾಯಿಲೆ ಬಂದ ಕೂಡಲೇ ನಾನು ಅದಕ್ಕೆ ಮೆಡಿಸಿನ್ ಸ್ಪ್ರೇ ಮಾಡ್ತೇನೆ. ಅದರಿಂದ ಒಂದು ಗಿಡವೂ ಹಾಳಾಗಿಲ್ಲ, ಈಗಲೂ 50 ಗಿಡ ಹಾಗೆ ಉಂಟು. ಅಂದ್ರೆ ನೀವು ಅಷ್ಟು ಚೆನ್ನಾಗಿ ಪೋಷಿಸ್ತೀರಿ ಅಂತ. ಹೌದು, ಅದನ್ನ ಮಕ್ಕಳನ್ನು ನೋಡುವ ಹಾಗೆ ನೋಡ್ಬೇಕು. ಅಷ್ಟು ಚೆನ್ನಾಗಿ ನೋಡಿಕೊಂಡ್ರೆ ನಮಗೆ ಅದರಿಂದ ಫಸಲನ್ನ ತೆಗಿಬಹುದು. ನಮ್ಮ ಅಂದ್ರೆ ಹೆಂಗಸರಿಗೆ ಸ್ವಾವಲಂಬಿಯಾಗಿ ಬದುಕಬಹುದು. ಒಂದು ಯಾರ ಹತ್ತಿರ ಕೈ ಚಾಚದೆ ನಮ್ಮ ಮೆಡಿಸಿನ್ ಬೇಕಾದದೋ ಇಲ್ಲ ನಮ್ಮ ಪುಟ್ಟ ಖರ್ಚಿಗೆ ಬೇಕಾದದೆಲ್ಲ ನಾವೇ ಮಾಡ್ಕೊಬಹುದು. ಯಾರ ಹತ್ರ ಕೇಳೋ ಅವಶ್ಯಕತೆ ನಮಗೆ ಬರುವುದಿಲ್ಲ. ಹಾಗೆ ಎಲ್ಲರೂ ಮಾಡಬೇಕು ಎನ್ನುವುದೇ ನನ್ನ ಆಸೆ. ಯಾಕಂದ್ರೆ ಸ್ವಾವಲಂಬಿಯಾಗಿ ಬದುಕಬೇಕು ಎನ್ನೋ ಆಸೆ ಇರುವವರಿಗೆ ಮನೆಯ ಕೆಲಸವೂ ಆಗ್ತದೆ, ಅದರೊಟ್ಟಿಗೆ ನಮ್ಮ ಸಂಪಾದನೆಯೂ ಆಗ್ತದೆ. ಈಗ ಹೊರಗಡೆ ಹೋಗಿ ಕೆಲಸ ಮಾಡೋದಂತ ಹೇಳಿದ್ರೆ ಕಷ್ಟದ ಕೆಲಸ. ಮಕ್ಕಳು ಸ್ಕೂಲಿನಿಂದ ಬರುವಾಗ ಮನೆಯಲ್ಲಿ ಯಾರು ಇರುವುದಿಲ್ಲ, ಇದು ಮಕ್ಕಳನ್ನು ಕಲಿಸಬಹುದು, ಅದರ ಒಟ್ಟಿಗೆ ಮನೆಯ ಕೆಲಸವೂ ಆಗ್ತದೆ, ಅದರ ಒಟ್ಟಿಗೆ ನಮಗೂ ಇದೊಂದು ಟೈಮ್ ಪಾಸ್ ಆಗ್ತದೆ. ಹಾಗೆ ಕಷ್ಟ ಅಂತ ಫಸ್ಟಿಗೆ ನನಗೆ ಕಷ್ಟ ಅಂತ ಅನಿಸಿತು, ಅಂದ್ರೆ ಹೂ ಕಟ್ಟಲಿಕ್ಕೆ ಗೊತ್ತಿರಲಿಲ್ಲ, ಅದೆಲ್ಲ ಏನು ಗೊತ್ತಿರಲಿಲ್ಲ. ಬಟ್ ಈಗೆಲ್ಲ ಈಸಿ ಆಯ್ತು. ಅಂದ್ರೆ ಹೇಳಿ ಕಟ್ತಾ ಬಂದಂಗೂ ನಾವು ಮತ್ತೆ ಅದು ಅದರ ಒಟ್ಟಿಗೆ ನಾವು ಜೊತೆಯಾಗಿ ಬೆಳೆಯುವಾಗ ಅದು ನಮ್ಗೆ ಸ್ಪೀಡ್ ಆಗಿ ಸಿಗ್ತದೆ, ಹಾಗೆ ಈಗ ಈಸಿ ಅನಿಸ್ತದೆ. ತುಂಬಾ ಖುಷಿ ಆಯ್ತು ಮೇಡಮ್. ಈಗ ನಿಮ್ಮ ಕುಟುಂಬದವರು ಇದರಲ್ಲಿ ಹೇಗೆ ನಿಮಗೆ ಪ್ರೋತ್ಸಾಹ ಕೊಡ್ತಾರೆ? ನಮ್ಮ ಅಮ್ಮ ಅಪ್ಪ ಅಣ್ಣ ಎಲ್ಲರಿಗೂ ಮಲ್ಲಿಗೆ ಕೃಷಿ ಅಂತ ಹೇಳಿದ್ರೆ ಬಹಳ ತುಂಬಾ ಇಷ್ಟವಾದ ಕೆಲಸ. ಎಲ್ಲರೂ ಅದರ ಬಗ್ಗೆ ದಿನ ಕೇಳ್ತಾರೆ, ಎಷ್ಟು ಮಲ್ಲಿಗೆ ಸಿಕ್ಕಿತು, ಇವತ್ತೆಷ್ಟು ಚೆಂಡು ಕೊಟ್ರಿ ಅಂತೆಲ್ಲ ಕೇಳ್ತಾರೆ. ಹಾಗೆ ಎಲ್ಲರಿಗೂ ತುಂಬಾ ಸಂತೋಷವಿದೆ. ಮತ್ತೆ ಹಸ್ಬೆಂಡ್ ಆದ್ರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವರ ಸಪೋರ್ಟ್ ಇಲ್ಲದಿದ್ರೆ ನಂಗೆ ಇಷ್ಟು ಮಾಡ್ಲಿಕ್ಕೆ ಸಾಧ್ಯ ಇರ್ಲಿಲ್ಲ. ಯಾಕೆಂದ್ರೆ ಅವರು ಸಪೋರ್ಟ್ ಕೊಟ್ಟದಕ್ಕೆ ನಂಗೆ ಮಾಡಿದ್ದಾರೆ. ಅಂದ್ರೆ ಇದು ಗ್ರೋ ಬ್ಯಾಗ್ ಮೇಲೆ ಕೊಂಡೋಗಿ ಮಣ್ಣು ಹಾಕಿ ಎಲ್ಲ ಸೆಟ್ ಮಾಡಿಸಿದಲ್ಲ ಅವರೇ. ಹಾಗೆ ಮಕ್ಕಳಾದ್ರೂ ಸಪೋರ್ಟ್ ಮಾಡಿದ್ದಾರೆ, ಇಬ್ಬರು ಮಕ್ಕಳು ಸಪೋರ್ಟ್ ಮಾಡಿದ್ದಾರೆ. ಬೆಳಗ್ಗೆ ಅವರು ಸೇರ್ತಾರಾ ಮಲ್ಲಿಗೆ ಕೊಯ್ಲಿಕ್ಕೆಲ್ಲ? ರಜೆ ಇದ್ದ ದಿನ ಸೇರ್ತಾರೆ, ಗಿಡಕ್ಕೆ ನೀರೆಲ್ಲ ಹಾಕ್ತಾರೆ, ಮತ್ತೆ ಬರ್ತಾರೆ ಸಹಾಯಕ್ಕೆ ಬರ್ತಾರೆ. ಮತ್ತೆ ಶಾಪಿಗೆ ಏನಾದ್ರೂ ಹೂ ಕೊಡ್ಲಿಕ್ಕೆ ಹೋಗ್ಬೇಕಿದ್ರೆ ಅವ್ರು ಹೋಗಿ ಕೊಡ್ತಾರೆ. ಮತ್ತೆ ಅದು ಮಲ್ಲಿಗೆ ಎನ್ನುವಾಗ ಎಲ್ಲರಿಗೂ ಇಷ್ಟವಾದ ಒಂದು ಇದಲ್ಲ, ಅದರ ಪರಿಮಳ ಎಲ್ಲ, ಅದಕ್ಕೆ ಎಲ್ಲರೂ ಇಷ್ಟಪಡ್ತಾರೆ. ಈಗ ಮೇಡಮ್, ಮನೆಯಲ್ಲಿ ಇದ್ದುಕೊಂಡು ಗೃಹಿಣಿಯಾಗಿದ್ದುಕೊಂಡು ಸ್ವಾವಲಂಬಿ ಜೀವನ ಮಾಡಬಹುದು ಅಂತ ಹೇಳಿದ್ರಿ, ನೀವೀಗ ಅಂದ್ರೆ ಯಾರಿಗಾದ್ರೂ ಆಸಕ್ತಿ ಇರುವವರಿಗೆ ಏನ್ ಹೇಳಿಕೆ ಇಷ್ಟಪಡ್ತೀರಿ, ಅಂದ್ರೆ ಯಾವ ರೀತಿ ಇದನ್ನು ಮಾಡಬಹುದು? ಮಲ್ಲಿಗೆ ಕೃಷಿ ಯಾರಿಗೆ ಬೇಕಿದ್ರು ಮಾಡಬಹುದು. ಮನೆಯಲ್ಲಿ ಜಾಗ ಇದೆ ಅಂತ ಹೇಳಿರುವವರಿಗೆ ಪುಟ್ಟ ಜಾಗದಲ್ಲಿಯೂ ಮಾಡಬಹುದು. ನನ್ನ ಅಭಿಪ್ರಾಯದಲ್ಲಿ ನೆಲದಲ್ಲಿ ನಡುವಕ್ಕಿಂತನೂ ಗ್ರೋ ಬ್ಯಾಗಿನಲ್ಲಿ ಮಲ್ಲಿಗೆ ಕೃಷಿ ಮಾಡುವುದೇ ಉತ್ತಮ. ಯಾಕೆ ಅಂತ ಹೇಳಿದ್ರೆ ಇದು ನಿತ್ಯ ವರಮಾನವನ್ನು ಕೊಡುತ್ತದೆ. ಇದು ನೆಲದಲ್ಲಿ ನಿಮಗೆ ಮಲ್ಲಿಗೆ ವರಮಾನ ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಅಂತ ನೆಲದಲ್ಲಿ ಹಾಕಿದವರು ಹೇಳ್ತಾರೆ. ಅವರಿಗೆ ಏಪ್ರಿಲ್ ಮೇ ತಿಂಗಳು ಮಾರ್ಚ್ ತಿಂಗಳು ಈ ತಿಂಗಳಲ್ಲಿ ಜಾಸ್ತಿ ಅಂದ್ರೆ ಇಳುವರಿ ಸಿಗ್ತದಂತೆ, ಬೇರೆ ತಿಂಗಳಲ್ಲಿ ಇಳುವರಿ ಸಿಗುವುದು ಕಡಿಮೆ ಅಂತ ಅವರು ಅಭಿಪ್ರಾಯ ಪಡ್ತಾರೆ. ಹಾಗೆ ಮೂಡುಬಿದ್ರೆಯಿಂದ ಒಬ್ರು ಬಂದ್ರು, ಅವರು ಪಾಪ 10 ವರ್ಷದಿಂದ ನೆಲದಲ್ಲಿ ಗಿಡ ಹಾಕಿದ್ರಂತೆ, ಅವರಿಗೆ ಒಂದು ಚೆಂಡು ಹೂ ಕೊಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತ ಹೇಳಿ ನನ್ನ ಇದು ಮಾಹಿತಿ ತಗೊಂಡು ಅವರು ಗ್ರೋ ಬ್ಯಾಗಿನಲ್ಲಿ ನೆಟ್ಟು ಈಗ ಅವರು ಮಾರುಕಟ್ಟೆಗೆ ಮಲ್ಲಿಗೆಯನ್ನ ಮಾರ್ತಾ ಇದ್ದಾರೆ. ಗ್ರೋ ಬ್ಯಾಗ್ ಅಲ್ಲಿ ಹಾಕಿದ್ದಾರೆ. ನನ್ನ ಹತ್ತಿರ ಕೊಂಡೋದ ಗಿಡವನ್ನು ಹಾಕಿದ್ದಾರೆ, ಮತ್ತೆ ಅವರು ನರ್ಸರಿಯಿಂದ ತಗೊಂಡು ಸ್ವಲ್ಪ ಗಿಡವನ್ನು ಜಾಸ್ತಿ ಮಾಡ್ಕೊಂಡಿದ್ದಾರೆ. ಈಗ ಅವರಿಗೆ ಒಳ್ಳೆಯ ಹಟ್ಟಿ ಒಂದಟ್ಟಿಯ ಹಾಗೆ ಹೂ ಸಿಕ್ಕಿದೆ ಅಂತ ಹೇಳಿ ನನಗೆ ಫೋಟೋ ಎಲ್ಲ ಕಳಿಸಿ ಕೊಟ್ಟಿದ್ರು. ಅವರು ಸಂತೋಷ ಆಯ್ತು ಅಂತ ಹೇಳಿದ್ರು. ಅದೇನಂತ ಹೇಳಿದ್ರೆ, ನೆಲದಲ್ಲಿ ಮಣ್ಣು ತುಂಬಾ ಚೆನ್ನಾಗಿರ್ಬೇಕು, ಮತ್ತೆ ಬೇರೆಯ ಮರಗಿಡದ ಬೇರು ಬರಬಾರದು. ಹಾಗಿರುವಂತ ಪ್ಲೇಸ್ ಅಲ್ಲಿ, ಅದೀಗ ಉಡುಪಿ ಶಂಕರಪುರ ಎನ್ನುವ ಜಾಗದಲ್ಲಿ ಅಲ್ಲಿಯ ಮಣ್ಣು ಅದಕ್ಕೆ ಸಿದ್ಧವಾದ ಮಣ್ಣಂತೆ. ಯಾವುದಕ್ಕೆ? ಮಲ್ಲಿಗೆ ಕೃಷಿಗೆ. ಅದಕ್ಕೆ ಅಲ್ಲಿಯ ಜನರಿಗೆ ಅದು ನೆಲದಲ್ಲಿ ಒಳ್ಳೆ ಉತ್ತಮ ಆಗ್ತದಂತ ಹೇಳ್ತಾರೆ. ಅದರಲ್ಲೂ ಉಂಟು. ಅದು ಹೇಗೆ ಮೇಡಮ್? ಈಗ ಒಂದು ಹೊಸ ಗಿಡವನ್ನು ನಮಗೆ ತಗೊಳ್ಬೇಕು ಅಂತ ಇರುವಾಗ ಯಾವ ರೀತಿಯಾದ ಅಂಶಗಳನ್ನು ನಾವು ಗಮನಿಸಬೇಕು? ಇದು ಶಂಕರಪುರ ಮಲ್ಲಿಗೆ, ಅದರ ಎಲೆ ಉಂಟಲ್ಲ, ಸಣ್ಣ ಎಲೆ ಆಗಿರ್ತದೆ. ಮಂಗಳೂರು ಮಲ್ಲಿಗೆ ಸ್ವಲ್ಪ ದೊಡ್ಡ ಎಲೆ ಆಗಿರ್ತದೆ, ಮತ್ತೆ ಶಂಕರಪುರ ಮಲ್ಲಿಗೆಯ ಮೊಗ್ಗು ಸಣ್ಣದಾಗಿರ್ತದೆ. ಮಂಗಳೂರು ಮಲ್ಲಿಗೆ ಇದು ಚೂಪಾಗಿ ದೊಡ್ಡ ಉದ್ದ ಇರ್ತದೆ. ಅದರಲ್ಲಿ ನಮಗೆ ವ್ಯತ್ಯಾಸ ಕಂಡುಹಿಡಲಿಕ್ಕೆ ಸಾಧ್ಯ. ಮತ್ತೆ ಶಂಕರಪುರ ಮಲ್ಲಿಗೆ ಎಳೆ ಗ್ರೀನ್ ಅಲ್ಲಿ ಇರ್ತದೆ, ಇದು ಡಾರ್ಕ್ ಗ್ರೀನ್ ಬರ್ತದೆ. ಮತ್ತೆ ಹೂವಲ್ಲೂ ಕಂಡುಹಿಡಿಯಬಹುದು, ಅದು ಉದ್ದನೆಯ ಚೂಪಾಗಿರ್ತದೆ. ಮಂಗಳೂರು ಮಲ್ಲಿಗೆ ಸ್ವಲ್ಪ ಉದ್ದ ಜಾಸ್ತಿ ಇರ್ತದೆ, ಇದು ಸಣ್ಣ ಮೊಗ್ಗು ಇರ್ತದೆ ಹಾಗೆ. ಮತ್ತೆ ಪರಿಮಳದಲ್ಲಿ ಕಂಡುಹಿಡಿಯಬೇಕಾಗ್ತದೆ. ಮೇಡಮ್, ಒಂದು ವೇಳೆ ಯಾರಿಗಾದ್ರೂ ನಿಮ್ಮನ್ನು ಸಂಪರ್ಕಿಸಬೇಕಾದಲ್ಲಿ ಯಾವ ರೀತಿ ನಿಮ್ಮನ್ನು ಸಂಪರ್ಕಿಸಬಹುದು? ನನ್ನ ನಂಬರ್ 8088270663. ಮೇಡಮ್, ಇದುವರೆಗೆ ನಮ್ಮ ಜೊತೆ ನೀವು ಬೆಳೆಸುವಂತಹ ಮಲ್ಲಿಗೆ ಕೃಷಿಯನ್ನು, ಅದರ ಪೋಷಣೆ, ಪೋಷಿಸುವಂತಹ ವಿಧಾನ, ಎಲ್ಲ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರೆ, ಇದು ನಮ್ಮ ಕೃಷಿಕ ಬಾಂಧವರಲ್ಲಿ ಯಾರಿಗಾದ್ರೂ ಮಲ್ಲಿಗೆ ಕೃಷಿ ಮಾಡಬೇಕು ಅಂತ ಇದ್ದಲ್ಲಿ ಅವರಿಗೆ ಇದು ಪ್ರೇರಣೆ ಆಗಲಿ. ನಮ್ಮೊಂದಿಗೆ ಮಾತನಾಡಿದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು. ನಮಸ್ಕಾರಗಳು. ಇದುವರೆಗೆ ಪಡೀಲಿನ ಬಟ್ಟರ ಬೆಟ್ಟುವಿನ ಸುಜಾತಾ ಕೆವೈ ಇವರೊಂದಿಗೆ ಮಲ್ಲಿಗೆ ಕೃಷಿ ಹಾಗೂ ಅದರ ಆರೈಕೆ ಎಂಬ ವಿಷಯದ ಬಗ್ಗೆ ಸಂದರ್ಶನ ಕೇಳಿದಿರಿ. ನಡೆಸಿಕೊಟ್ಟವರು ರಜನಿ ಭಟ್, ಈ ಕಾರ್ಯಕ್ರಮದ ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800-180-1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 AM to 10 PM. ಆದ್ರಣ್ಣ, ಬಳತಿನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800-180-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ರೀ, ಒಂದೊಳ್ಳೆ ಇನ್ಶೂರೆನ್ಸ್, ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಪೊಲೀಸ್? ಮಿಸ್ ಸೀಮಾ? ಹೌದು. ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ. ಯಾಕೆ ಆದ್ರೆ? ನಾನು ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ, ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ. ಡಿಜಿಟಲ್ ಅರೆಸ್ಟ್? 1,00,000 ಕೊಡಿ, ಬಚಾವಾಗ್ತೀರಾ. ಅಷ್ಟೊಂದ್ ಹಣ? ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ ಗೆ 30,000 ಕಳಿಸಿ. ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ. ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ಹಲೋ ಮಮ್ಮ. ಹಾಯ್. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. जन जन का रखे ध्यान टीबी मुक्त भारत अभियान जन जन का रखे ध्यान टीबी मुक्त भारत अभियान। निक्षय मित्र तो हम सबका साथ निभाते, टीबी रोगी व परिजन को पोषण जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जी और टीबी की हार। निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं। अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी। ರೈತ ಬಾಂಧವರೇ, ಕಾಫಿ, ಅಡಿಕೆ, ಮಾವು, ದಾಳಿಂಬೆ, ದ್ರಾಕ್ಷಿ ಬೆಳೆಗಳಲ್ಲಿ 2 ತಿಂಗಳಿಗೊಮ್ಮೆ ನ್ಯಾನೋ ಯೂರಿಯಾ, ನ್ಯಾನೋ ಡಿಎಪಿ ಸಿಂಪಡಿಸಬೇಕು. ಹೂ ಬಿಡುವ ಮುನ್ನ ಮತ್ತು ಕಾಯಿ ಕಟ್ಟಿದ ನಂತರ ತಪ್ಪದೇ ನ್ಯಾನೋ ಡಿಎಪಿ ಸಿಂಪಡಿಸಿ. ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲ ಉದಾಹರಣೆಗಳು ಹೀಗಿವೆ. ಹಳೆ ಅಡಿಕೆ ಕ್ವಿಂಟಾಲಿಗೆ 36,000 53,000 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಾಲಿಗೆ 36,000 49,000 ರೂಪಾಯಿಗಳು, ಕೋಕಾ ಕ್ವಿಂಟಾಲಿಗೆ 25,000 28,000 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 9,000 20,000 ರೂಪಾಯಿಗಳು, ತೆಂಗಿನಕಾಯಿ ಒಂದನೇ ವರ್ಗ 1,000 30,000 ರೂಪಾಯಿಗಳು, ಎರಡನೇ ವರ್ಗ 1,000 28,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4,500 ರೂಪಾಯಿಗಳು, ಕಟ್ಟಾ ಸಾಂಬಾರ್ ಕ್ವಿಂಟಾಲಿಗೆ 3,500 ರೂಪಾಯಿಗಳು, IR8 ಕ್ವಿಂಟಾಲಿಗೆ 3,500 ರೂಪಾಯಿಗಳು, ಮೆಣಸು ಕ್ವಿಂಟಾಲಿಗೆ 18,000 ರೂಪಾಯಿಗಳು, ಕಾಳುಮೆಣಸು ಕ್ವಿಂಟಾಲಿಗೆ 13,500 ರೂಪಾಯಿಗಳು, ಗೇರುಬೀಜ ಕಚ್ಚಾ ಕ್ವಿಂಟಾಲಿಗೆ 13,000 ರೂಪಾಯಿಗಳು, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 5,000 ರೂಪಾಯಿಗಳು, ಕದಳಿ ಕ್ವಿಂಟಾಲಿಗೆ 7,000 ರೂಪಾಯಿಗಳು, ಗಾಳಿ ಕ್ವಿಂಟಾಲಿಗೆ 6,000 ರೂಪಾಯಿಗಳು ಹಾಗೂ ನೇಂದ್ರ ಕ್ವಿಂಟಾಲಿಗೆ 7,000 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಧಾರಣೆಗಳು. ಇದೀಗ ಜಗನ್ನಾಥದಾಸರ ಒಂದು ಭಕ್ತಿ ರಚನೆ, ಹಾಡಿದ್ದಾರೆ ವಿದ್ಯಾಭೂಷಣ. ಶೇಷದೇವ ಪಾಹಿ ವಾರುಣೀಪತಿ, ಶೇಷದೇವ ಪಾಹಿ ವಾರುಣೀಪತಿ, ಶೇಷದೇವಾತ್ರಯಿ ಘೋಷಣ ಮುಖ ಪರಿ ಪೋಷಿಸು ಎಂಬಭಿರಾಶಯ ಸರಿಸಿ, ಶೇಷದೇವಾತ್ರಯಿ ಘೋಷಣ ಮುಖ ಪರಿ ಪೋಷಿಸು ಎಂಬಭಿರಾಶಯ ಸರಿಸಿ, ಶೇಷದೇವ ಪಾಹಿ ವಾರುಣೀಪತಿ. ಸುವೆ ಸರೋವದ ಸುಜನಾಭೀಷ್ಟದ ತ್ರಿಜಗಾಧಾರಕ ಭುಜ ಗೋತಂ ಸ ಭಜಿಸುವೆ ಸರೋವದ ಸುಜನಾಭೀಷ್ಟದ ತ್ರಿಜಗಾಧಾರಕ ಭುಜ ಗೋತಂ ಸ ಪುಣ್ಯಚರಿತ ಸುಶರಣ್ಯನೆ ಸುಬ್ರಹ್ಮಣ್ಯ ದೇವ ಕಾರುಣ್ಯಮೂರ್ತಿ ಶೇಷದೇವಾ ಪಾಹಿ ವಾರುಣೀಪತಿ